ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು. ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿ ರಂಗ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಾಜ್ ಕ್ಯಾನ್ಸರ್ ವಿರುದ್ಧ ಹೋರಾಡುವ ವಿಷಯದಲ್ಲಿ ಎಂದು ನಿಮ್ಮ ಜೊತೆಗಿದೆ. ಅದಕ್ಕಾಗಿಯೇ ಕೇವಲ 15,099 ರೂಪಾಯಿಯಲ್ಲಿ ಕ್ಯಾನ್ಸರ್ ಡಯಾಗ್ನೈಸ್ ಮತ್ತು ಟ್ರೀಟ್ ಮಾಡಲು ಬೆಸ್ಟ್ ಸ್ಟಮಕ್ ಪೇಟ್ ಸಿಟಿ ಸ್ಕ್ಯಾನ್ ಯೂಸ್ ಮಾಡಲಾಗುತ್ತದೆ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಾಂಗ್ಲಿ ರೋಡ್, ಮಿರಾಜ್. ಕಾಲ್ 9423480077. ಷರತ್ತುಗಳು ಅನ್ವಯ. ಸೂಪರ್ವೈಸರ್ ಸರ್, ಇದು ಮಳೆಗಾಲ ಅಲ್ವೇ, ಪಿಲ್ಲರ್ ಗೆ ಸಿಮೆಂಟ್ ಸೆಟ್ ಆಗುತ್ತಾ? ನಾವು ಶೆಟ್ರಿಂಗ್ ನ ತೆಗಿಬೇಕಾಗಿರೋದ್ರಿಂದ ನಿನ್ ಬೇಗ ಸೆಟ್ ಆಗುವಂತ ಸಿಮೆಂಟ್ ಗೆ ಮೇಸ್ತ್ರಿ ಹೇಳ್ದಾ ಸರ್? ಸಿಮೆಂಟ್ ಹೇಳದ್ನ? ಬರೀ ಮಾತಿನಿಂದ ಆಗದು, ಸಿಮೆಂಟ್ ಅನ್ನು ಬದಲಾಯಿಸಿದರೆ ಮಾತ್ರ ಕೆಲಸ ಸಾಗುತ್ತದೆ. ಬಿರ್ಲಾ A1 ಸ್ಟ್ರಾಂಗ್ ಕ್ರೀಟ್ ಅನ್ನು ಆಯ್ಕೆ ಮಾಡಿ, ಆಪ್ಟಿಮಿಕ್ಸ್ 18 ಟೆಕ್ನಾಲಜಿಯೊಂದಿಗೆ ತಯಾರಾಗಿದೆ. ಬೇಗ ಸೆಟ್ ಆಗುವುದು ನಿಮ್ಮ ಮನೆಯನ್ನು ಬಲಿಷ್ಠವಾಗಿ ಬದಲಾಯಿಸುತ್ತದೆ. ಬಿರ್ಲಾ A1 ಸ್ಟ್ರಾಂಗ್ ಕ್ರೀಟ್, ಹೌದು, ಫಾಸ್ಟ್ ಸೆಟ್ಟಿಂಗ್ ಆಗುವುದಲ್ಲದೆ ಅಲ್ಟಿಮೇಟ್ ಸ್ಟ್ರೆಂತ್ ಕೂಡ. ಬಿರ್ಲಾ A1 ಸ್ಟ್ರಾಂಗ್ ಕ್ರೀಟ್, ದಿ ಫಾರ್ಎವರ್ ಸಿಮೆಂಟ್. ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ, ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟ್ ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶಕ್ಕೆ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, RPLI ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೋ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗ್ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡದೆ ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗ್ಬಾರ್ದು ಅಂತ. RPLI ಗ್ರಾಮ ಸಂತೋಷ್ ಪಾಲಿಸಿ ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. HIV ಏಡ್ಸ್ ಅರಿವಿನ ಮಾಸಾಚರಣೆ 2024 August 12 ಅಂತಾರಾಷ್ಟ್ರೀಯ ಯುವ ದಿನಾಚರಣೆ. ಈ ಪ್ರಯುಕ್ತ 2 ತಿಂಗಳ ಕಾಲ HIV ಏಡ್ಸ್ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತದೆ. ಪ್ರತಿಯೊಬ್ಬರು HIV ಸೋಂಕು ಹರಡುವ ಬಗ್ಗೆ ತಿಳಿದುಕೊಳ್ಳಿ, ಸೋಂಕು ಹರಡದ ಹಾಗೆ ಜಾಗ್ರತೆ ವಹಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಅಜಿ ಸುಂತಿ ಹೋ, ಆಶಾ ದೀದಿ ಸೆ ಕ್ಯಾ ಬಾತ್ ಹುಯಿ? ಉನ್ಹೊನೆ ಮುನ್ನಿ ಕೋ ದಸ್ತ್ ಸೆ ಬಚಾನೆ ಕಾ ಉಪಾಯ ಬತಾಯಾ. ಕ್ಯಾ ಬತಾಯಾ? 6 ಮಹೀನೆ ತಕ್ ಉಸೆ ಸಿರ್ಫ್ ಮಾ ಕಾ ದೂಧ ಪಿಲಾನಾ ಹೈ. 6 ಮಹೀನೆ ಬಾದ್ ಉಮರ್ ಕೆ ಅನುಸಾರ ಸಂಪೂರ್ಣ ಪೌಷ್ಟಿಕ ಆಹಾರ ಖಿಲಾನಾ ಹೈ. 5 ಸಾಲ ತಕ್ ಹರ್ 6 ಮಹೀನೆ ಮೇ ವಿಟಾಮಿನ್ ಎ ಪಿಲಾನಾ ಔರ್ ಯಾದ್ ಸೆ ರೋಟಾ ವೈರಸ್ ಔರ್ ಖಸರಾ ಕಾ ಟೀಕಾ ಸಹಿ ಸಮಯ ಪರ್ ಲಗವಾನಾ ಹೈ. ಬಹುತ್ ಬಢಿಯಾ, ದಸ್ತ್ ಕೆ ವಿರುದ್ಧ ಹಮ್ ಹೈ ತಯಾರ್, ಕ್ಯೂಂಕಿ ಸಾಥ್ ಹೈ ರಕ್ಷಾ, ರೋಕಥಾಮ್ ಔರ್ ಉಪಚಾರ. ಅಧಿಕ ಜಾನ್ಕಾರಿ ಕೆ ಲಿಯೆ ಆಶಾ ದೀದಿ ಸೆ ಸಂಪರ್ಕ ಕರೇ. ಸ್ವಾಸ್ಥ್ಯ ಏವಂ ಪರಿವಾರ ಕಲ್ಯಾಣ ಮಂತ್ರಾಲಯ ದ್ವಾರ ಜನಹಿತ್ ಮೇ ಜಾರಿ. ಕೇಳುಗರೆ, ಸಮಯವನ್ನು ಹೊಂದಿಸಿಕೊಳ್ಳಿ. ಈಗ ಸಮಯ 6:55:05. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಈಗ ಕೇಳಿ ಸಂದರ್ಶನ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ 2024-25 ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಹೆಸರುಕಾಳು ಹಾಗೂ ಸೂರ್ಯಕಾಂತಿ ಖರೀದಿ, ಈ ಕುರಿತಂತೆ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಬೆಳಗಾವಿ ವಿಭಾಗದ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ GK ವೆಂಕಟೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ್ ಚೋಳಿನ್. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ರೈತ ಬಾಂಧವರೇ, ಇವತ್ತು ಒಂದು ಇಳುವರಿ ಬಂದಾಗ ನಮ್ಮ ರೈತರ ಮುಖದಲ್ಲಿ ಸಾಕಷ್ಟು ಸಂತಸ. ಈಗ ಸಾಕಷ್ಟು ಹೆಸರು ಬೇಳೆಯಲ್ಲಿ ಉತ್ತಮ ಇಳುವರಿ ಬಂದಿದೆ. ನಮ್ಮ ರೈತ ಬಾಂಧವರು ಮಂದಹಾಸ ಮುಖದ ಮೇಲಿದೆ. ಕೆಲವಷ್ಟು ರೈತರು ಒಂದಿಷ್ಟು ಮಳೆ ಬಂದಾಗ ಹಸಿರು ಕಪ್ಪಾಗಿ ಸ್ವಲ್ಪ ತೊಂದರೆ ಆಗಿದೆ. ಅವರು ಕೂಡ ಒಣಗಿಸಿ ಆಮೇಲೆ ಮಾರಿದವರು ಇದ್ದಾರೆ, ಆಮೇಲೆ ಅದಕ್ಕೆ ತಯಾರು ಮಾಡ್ಕೊಳ್ಳೋರು ಇದ್ದಾರೆ, ಆಮೇಲೆ ಕೆಲವೊಂದು ಜನ ತಡವಾಗಿ ಬಿತ್ತಿದವರು ಕೂಡ ಈಗ ಇಳುವರಿ ತೆಗೆದುಕೊಳ್ಳೋಕ್ಕೆ ತಯಾರಾಗ್ತಾ ಇದ್ದಾರೆ. ಒಟ್ಟಾರೆ ಏನಿದೆ ಅಲ್ಲ, ನಾವು ರಾಶಿ ಮಾಡ್ತೀವಿ ಅಂತಂದಾಗ ನಮಗೆ ಅದರಿಂದ ಬರುವಂಥ ಮಾರುಕಟ್ಟೆಯ ಒಂದು ಪ್ರತಿಫಲ ಏನು, ಅದು ನಮ್ಮ ರೈತ ಬಾಂಧವರು ಯಾವಾಗಲೂ ಭಾಳ ವಿಚಾರ ಮಾಡ್ತಿರ್ತಾರೆ. ಸಾಕಷ್ಟು ಸಾರಿ ಅವರು ತಮ್ಮ ಒಂದು ಬೆಳೆಗೆ ಸಾಕಷ್ಟು ಒಳ್ಳೆಯ ಬೆಲೆ ಬರದೇನೆ ಅವರು ಮಾಡಿದಂತಹ ಒಂದು ಪರಿಶ್ರಮಕ್ಕೆ ಪ್ರತಿಫಲ ಸಿಗದೆ ಹೋಗ್ಬಿಡ್ತದೆ. ಅದಕ್ಕೆ ಸರ್ಕಾರ ಬಹಳ ಜಾಣತನದಿಂದ ನಮ್ಮ ರೈತ ಬಾಂಧವರಿಗೆ ನೆರವಾಗಲಿ ಅಂಥೇಳಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದರೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತಾರೆ. ಈ ಬಾರಿ ಹೆಸರಿಗೆ ಮತ್ತು ಸೂರ್ಯಕಾಂತಿ ಎರಡಕ್ಕೂ ಈಗಾಗಲೇ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲಾಗಿದೆ. ಧಾರವಾಡ, ಬೆಳಗಾವಿ, ವಿಜಯಪುರ ಮತ್ತು ಗದಗ ಜಿಲ್ಲೆಯವರಿಗೆ ಹೆಸರು ಬೆಂಬಲ ಬೆಲೆ ಘೋಷಿತವಾಗಿದೆ. ಹೆಸರಿಗೆ ಧಾರವಾಡ, ಬೆಳಗಾವಿ, ವಿಜಯಪುರ, ಗದಗ, ಬಾಗಲಕೋಟೆ, ಹಾವೇರಿ. ಸೂರ್ಯಕಾಂತಿಗೆ ವಿಜಯಪುರ, ಗದಗ, ಬಾಗಲಕೋಟೆ, ಬೆಳಗಾವಿ. ಈ ಒಂದು ರೈತರಿಗೆ ಅನ್ವಯ ಆಗುವಂತೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲಾಗಿದೆ. ಒಟ್ಟಾರೆ ನಮ್ಮ ರೈತ ಬಾಂಧವರು ಬಹಳ ಜಾಗರೂಕರಾಗಿರಬೇಕು ಮತ್ತು ಮುಂದಾಲೋಚನೆ ಮಾಡ್ತಾ ಇರಬೇಕು. ಯಾವಾಗಲೂ ಕೂಡ ನಾವು ಒಳ್ಳೆಯ ಒಂದು ತಳಿಯನ್ನು ತೆಗೆದುಕೊಂಡು ಬೆಳೆಯುವುದು ಮುಖ್ಯ, ಅದು ಖರೆ, ಆದರೆ ಅದನ್ನು ಮಾರುಕಟ್ಟೆ ಮಾಡೋದು ಅಷ್ಟೇ ಮುಖ್ಯ. ಅಷ್ಟೇ ಚಾಕಚಕ್ಯತೆಯಿಂದ ಯಾವುದೇ ಮೋಸಕ್ಕೊಳಗಾಗದಂದೆ ನಿಮಗೆ ಬೇಕಾದಂಥ ಬರಬೇಕಾದ ಲಾಭ ಮುಟ್ಟುವ ಹಂಗೆ ನೀವು ಯಾವಾಗಲೂ ಕೂಡ ನಿಮ್ಮ ಪ್ರಯತ್ನ ಮಾಡಬೇಕು. ಈಗ ಸಾಕಷ್ಟು ರೈತ ಉತ್ಪಾದಕ ಸಂಸ್ಥೆಗಳು ಕೂಡ ಇದೆ, ಅವರ ಸಹಾಯವನ್ನು ತೆಗೆದುಕೊಳ್ಬೋದು. APMCಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ, ಕಾನೂನು ಬದಲಾವಣೆ ಆಗಿದೆ, ಅದರ ಒಂದು ಸಹಕಾರವನ್ನು ತೆಗೆದುಕೊಂಡು ಒಟ್ಟಾರೆ ನೀವು ಪಡೆದಂಥ ಇಳುವರಿಗೆ ತಕ್ಕ ಬೆಲೆ ಬರುವ ಹಂಗೆ ನೋಡ್ಕೊಳ್ಬೇಕಾದ್ದು ನಿಮ್ಮ ಕರ್ತವ್ಯ ಅಂತ ಹೇಳ್ತಾ ಇವತ್ತು ನಮ್ಮ ಜೊತೆಗೆ ಬೆಳಗಾವಿ ವಿಭಾಗದ ಪ್ರಧಾನ ವ್ಯವಸ್ಥಾಪಕರು, ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ, ಶ್ರೀ ವೆಂಕಟೇಶ್ ಜಿ ಕೆ ಅವರಿದ್ದಾರೆ. ವೆಂಕಟೇಶ್ ಜಿ ಕೆ ಅವರು ಆಕಾಶವಾಣಿಯೊಂದಿಗೆ ಸಾಕಷ್ಟು ಪರಿಚಯ. ಅವರು ನಿಮ್ಮ ಒಂದು ಅನುಕೂಲಕ್ಕಾಗಿ ಒಂದು ಸರ್ಕಾರದ ಯೋಜನೆಗಳೇನಿದೆ ಅವುಗಳನ್ನು ನಮ್ಮ ಜಿಂಗಲ್ ಮೂಲಕ ತಮಗೆ ಅವರು ತಲುಪಿಸಿದ್ದಾರೆ. ಸಾಕಷ್ಟು ಬೆಳಗಾವಿ ಆಗಿರ್ಬೋದು, ಧಾರವಾಡ, ಆಮೇಲೆ ಬಿಜಾಪುರ, ಆಮೇಲೆ ಈ ಗುಲ್ಬರ್ಗ ಒಂದು ಆಕಾಶವಾಣಿ ಮೂಲಕ ಕೂಡ ಅವರು ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಮುಖ್ಯವಾಗಿ ಇವತ್ತು ಈ ಕನಿಷ್ಠ ಬೆಂಬಲ ಬೆಲೆ ಬಗ್ಗೆ ಒಂದು ವಿಸ್ತೃತ ಮಾಹಿತಿಯನ್ನು ನೀಡಿ ಹೆಸರು ಮತ್ತು ಸೂರ್ಯಕಾಂತಿಯ ಒಂದು ವಿವರವನ್ನು ಅವರು ನೀಡ್ತಾರೆ, ಯಾವ ರೀತಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲಾಗಿದೆ ಅಂತೇಳಿ. ನಿಮ್ಮೆಲ್ಲರ ಪರವಾಗಿ ರೈತ ಬಾಂಧವರೇ, ವೆಂಕಟೇಶ್ ಜಿ ಕೆ ಅವರನ್ನ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಪ್ರಧಾನ ವ್ಯವಸ್ಥಾಪಕರು ಬೆಳಗಾವಿ ವಿಭಾಗ, ಇವರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ನಮಸ್ಕಾರ ವೆಂಕಟೇಶ್ ಅವರೇ, ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು, ಸುಸ್ವಾಗತ. ಆರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ನೀವು ಹೇಗೆ ಒಂದು ಮಾರುಕಟ್ಟೆ ಮಾಡಬೇಕಾದ್ರೆ ಯಾವ ಒಂದು ಮನಸ್ಥಿತಿ ಇರಬೇಕು ಅಂತ ತಾವು ಹೇಳ್ತೀರಿ? ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ನಮಸ್ಕಾರ. ಬಹಳ ಪ್ರಾಮುಖ್ಯವಾದಂತಹ ವಿಷಯ ಅಂತಂದ್ರೆ ಉತ್ಪಾದನೆ ಮತ್ತು ಮಾರಾಟ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ರೈತರು ಉತ್ಪಾದನೆಗೆ ಎಷ್ಟು ಮಹತ್ವ ಕೊಡ್ತಾ ಇದ್ರು ಅಷ್ಟೇ ಮಹತ್ವನ ತಾವು ಹೇಳಿದಂತೆ ಮಾರುಕಟ್ಟೆ ಕಡೆ ಕೂಡ ಕೊಟ್ರೆ ಆ ಚಾಕಚಕ್ಯತೆ, ಆ ಜಾಣ್ಮೆಯನ್ನು ಬಳಸ್ಕೊಂಡ್ರೆ ರೈತರು ನಿಜವಾಗ್ಲೂ ಲಾಭ ಪಡಿಬಹುದು. ಈಗ ಹೆಸರುಕಾಳು ಮತ್ತು ಸೂರ್ಯಕಾಂತಿ ಈಗ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಘೋಷಣೆ ಮಾಡಿದರೆ ಒಳ್ಳೆಯ ರೇಟ್ ಅಂದ್ರೆ ಕೇಂದ್ರ ಸರ್ಕಾರ ಬಿತ್ತನೆಗೆ ಪೂರ್ವದಲ್ಲಿ ಬೆಂಬಲ ಬೆಲೆಗಳನ್ನು ಘೋಷಣೆ ಮಾಡುತ್ತೆ. ಪ್ರಮುಖವಾದಂತಹ ಉತ್ಪನ್ನಗಳಿಗೆ ಹಿಂಗಾರು ಮತ್ತು ಮುಂಗಾರನ್ನು ಆಧರಿಸಿ ಘೋಷಣೆ ಮಾಡುತ್ತೆ. ಅಂತಹ ಉತ್ಪನ್ನಗಳನ್ನ ಬೆಳೆದಂತ ರೈತರು ಉತ್ಪನ್ನದ ಗುಣಮಟ್ಟವನ್ನು ಕಾಯ್ದುಕೊಂಡ್ರೆ ಸಾಕು. ಮಾರುಕಟ್ಟೆಯಲ್ಲಿ ಈಗ 4,500, 5,000 ಆರೂವರೆ ಸಾವಿರ ನಡೀತಾ ಇದ್ರೆ ಹೆಸರುಕಾಳು ಪ್ರತಿ ಕ್ವಿಂಟಾಲ್ಗೆ 8,682 ರೂಪಾಯಿಗಳನ್ನ ಘೋಷಣೆ ಮಾಡಿದೆ. ಅದೇ ರೀತಿ ನಾವು ಸೂರ್ಯಕಾಂತಿ ತಗೊಂಡ್ರೆ 7,280 ರೂಪಾಯಿನ ಘೋಷಣೆ ಮಾಡಿದೆ. ಮುಕ್ತ ಮಾರುಕಟ್ಟೆಯಲ್ಲಿ ಬೆಲೆಗಳು ಕುಸಿದಂತಹ ಸಂದರ್ಭದಲ್ಲಿ ರೈತರು ಹತಾಶಾಗಿ ಮಾರುಕಟ್ಟೆಗೆ ಮಾರಾಟಕ್ಕೆ ಒಳಗಾಗಬಾರದು ಅನ್ನೋ ಉದ್ದೇಶದಿಂದ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಬೆಂಬಲ ಬೆಲೆ ಯೋಜನೆಯಡಿ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡುತ್ತೆ. ಇದರ ಮುಖ್ಯ ಉದ್ದೇಶ ಮುಕ್ತ ಮಾರುಕಟ್ಟೆಯಲ್ಲಿ ಆ ರೇಟು ಹೈ ಆಗಿ ಆ ಮಾರುಕಟ್ಟೆ ಮಧ್ಯವರ್ತಿಗಳು ಸುಗ್ಗಿಯ ಕಾಲದ ಒಂದು ಅವಕಾಶವನ್ನು ಬಳಸ್ಕೊಂಡು ಅವರು ಮಾರುಕಟ್ಟೆಯಲ್ಲಿ ದರವನ್ನು ಕಡಿಮೆ ಮಾಡಿ ರೈತರಿಗೆ ತೊಂದರೆ ಆಗಬಾರದು ಅನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರ ಘೋಷಿಸಿದಂತಹ ಬೆಂಬಲ ಬೆಲೆಗೆ ರಾಜ್ಯ ಸರ್ಕಾರಗಳು ಖರೀದಿ ಕೇಂದ್ರಗಳನ್ನು ಮಾಡಿ ಖರೀದಿ ಕೇಂದ್ರಗಳ ಮೂಲಕ ಖರೀದಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ರೆ ಅಂತಹ ಒಂದು ಖರೀದಿ ಪ್ರಕ್ರಿಯೆ ಈಗ ಸರ್ಕಾರ 24ನೇ ತಾರೀಕು ಅಂದರೆ ಈಗ 2-3 ದಿವಸದ ಕೆಳಗಡೆ ಒಂದು ಸರ್ಕಾರ ಆದೇಶ ಹೊರಡಿಸಿ ಹೆಸರುಕಾಳು ಮತ್ತು ಸೂರ್ಯಕಾಂತಿಯನ್ನು ಖರೀದಿ ಮಾಡೋದಕ್ಕೆ ಅನುಮತಿ ನೀಡಿರುತ್ತದೆ. ಅದೇ ರೀತಿ ಧಾರವಾಡ, ಬೆಳಗಾವಿ, ವಿಜಯಪುರ, ಗದಗ, ಬಾಗಲಕೋಟೆ ಮತ್ತು ಹಾವೇರಿ ಈ ಒಂದು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಆ ಜಿಲ್ಲೆ ಟಾಸ್ಕ್ ಫೋರ್ಸ್ ಕಮಿಟಿಯ ಅಧ್ಯಕ್ಷ ಆಗಿರ್ತಾರೆ. ಆ ಒಂದು ಜಿಲ್ಲೆಯಲ್ಲಿ ನಡೀತಕ್ಕಂತಹ ಬೆಂಬಲ ಬೆಲೆ ಖರೀದಿ ಯೋಜನೆಗೆ ಒಂದು ಕಾರ್ಯಪಡೆ ಅಂತ ಏನಿರುತ್ತೆ, ಕಾರ್ಯಪಡೆಯ ಅಧ್ಯಕ್ಷ ಆಗಿರ್ತಾರೆ. ಅವರ ಅಧ್ಯಕ್ಷತೆಯಲ್ಲಿ ಈಗ ನಿನ್ನೆವರೆಗೂ ಮೀಟಿಂಗ್ಗಳೆಲ್ಲ ನಡೆದು ಯಾವ ಯಾವ ಖರೀದಿ ಕೇಂದ್ರಗಳು ಅಂದರೆ ಜಿಲ್ಲೆಯ ಯಾವ ಯಾವ ಭಾಗಗಳಲ್ಲಿ ಖರೀದಿ ಕೇಂದ್ರಗಳನ್ನು ತೆಗಿಬೇಕು, ಎಷ್ಟು ಖರೀದಿ ಕೇಂದ್ರಗಳನ್ನು ತೆಗಿಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಆಗಿದೆ. ಈ ಬಗ್ಗೆ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ತಾವು ಅನುಕೂಲತೆ ಪಡೀಲಿ ಅನ್ನೋ ಉದ್ದೇಶದಿಂದ ಈ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ರೈತರಿಗೆ ಮಾಹಿತಿ ನೀಡ್ತಕ್ಕಂಥದ್ದು. ವೆಂಕಟೇಶ್ ಜಿ ಕೆ ಅವರೇ, ಭಾಳ ಒಳ್ಳೆಯ ಮಾಹಿತಿ ಹೇಳಿದ್ದೀರಿ. ಇವತ್ತು ನಮ್ಮ ರೈತ ಬಾಂಧವರು ಅವರಿಗೆ ಮಾರುಕಟ್ಟೆ ವಿವರ ಗೊತ್ತಿಲ್ಲ. ಒಂದು ಕೃಷಿಯನ್ನು ಉದ್ಯಮವಾಗಿ ಎಷ್ಟೋ ಜನ ನೋಡೋದಿಲ್ಲ. ಅವರು ತಮ್ಮ ಒಂದು ಜೀವನೋಪಾಯಕ್ಕಾಗಿ ತಮ್ಮ ಜೀವನ ನಿರ್ವಹಣೆ ಆದರೆ ಸಾಕು ಅಂಥೇಳಿ ಅವರು ಏನು ಮಾಡ್ತಾರೆ, ಉತ್ಪಾದನೆಗೆ ಹೆಚ್ಚು ಒತ್ತು ಕೊಡ್ತಾರೆ. ಮಾರುಕಟ್ಟೆ ಮಾಡಬೇಕು ಅಂತಂದಾಗ ಅವರು APMC ದಲ್ಲಾಳಿಗಳ ಒಂದು ಸಹಕಾರ ತೆಗೆದುಕೊಳ್ತಾರೆ, ಅಲ್ಲಿ ಹೋಗ್ತಾರೆ. ಕೆಲವೊಮ್ಮೆ ಏನು ಮಾಡ್ತಾರೆ, ಅವರು APMC ಒಂದು ಈ ಮಧ್ಯವರ್ತಿಗಳ ಸಹಕಾರದಿಂದನೇ ಉತ್ಪಾದನೆ ಮಾಡ್ತಾರೆ. ಒಂದಿಷ್ಟು ಅವ್ರ ಕಡೆಯಿಂದ ಸಾಲ ತೊಗೊಂಬರ್ತಾರೆ. ಆಮೇಲೆ ಅಲ್ಲಿ ಹೋಗಿ ಅವರು APMC ದಲ್ಲಾಳಿಗಳ ಕಡೆ ಹೋಗಿ ಅಲ್ಲೇ ತಮ್ಮ ಮಾರಾಟ ಮಾಡುವಂಥ ವ್ಯವಸ್ಥೆ ಈಗೂ ಇದೆ. ಅದರಿಂದ ಎಷ್ಟೋ ಸಾರಿ ಸಾಕಷ್ಟು ತೊಂದರೆಗಳನ್ನು ಅವ್ರು ಅನುಭವಿಸಿದ್ದಾರೆ. ಯಾಕಂದರೆ ತಾವು ತೆಗೆದುಕೊಂಡ ಸಾಲಕ್ಕೆ ಬಡ್ಡಿಯನ್ನು ಕೂಡ ಅವ್ರು ಕೊಡಬೇಕಾಗುತ್ತೆ. ಆಮೇಲೆ ಅದರಲ್ಲೇ ಮುರ್ಕೊಂಡು ಉಳಿದದ್ದನ್ನು ಅವ್ರು ಕೊಡ್ತಾರೆ. ಅಂದರೆ ಸಾಕಷ್ಟು ಅವರಿಗೆ ಕಣ್ಣೀರು ಕಪಾಳಕ್ಕೆ ಬರ್ತಾವೆ ಅಂತಾರಲ್ಲ, ಸಣ್ಣ ರೈತರು ಮತ್ತು ಮಧ್ಯಮ ವರ್ಗದ ರೈತರು ಇವತ್ತು ಕೂಡ ಇನ್ನೂ ಸಾಕಷ್ಟು ಕಷ್ಟದೊಳಗಿದ್ದಾರೆ. ಇದು ಒಂದು ನಿಜವಾಗಿ ಕೂಡ ಸಂಜೀವಿನಿಯಾಗಿ ಈಗ ಕನಿಷ್ಠ ಬೆಂಬಲ ಬೆಲೆ ಅನ್ನೋದೇನಿದೆಯಲ್ಲ ಅದು ಬಹಳ ಒಳ್ಳೆಯ ವಿಚಾರ. ಇದು ಯಾವಾಗ ಆರಂಭ ಆಯಿತು ಅಂದರೆ ಒಂದು ಇತಿಹಾಸ ಬೇಕಾಗ್ತದೆ ನಮಗೆ. ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲಿಕ್ಕೆ ಯಾವಾಗ ಶುರು ಮಾಡಿದರು ಮತ್ತು ಇದರ ಮಹತ್ವ ಏನು, ಯಾಕೆ ಇದನ್ನು ಮಾಡಿದ್ದಾರೆ, ಇದು ಯಾರ್ಯಾರನ್ನು ಮುಟ್ಟಬೇಕು ಅಂತ ಸರ್ಕಾರದ ಆಶೆ ಇದೆ? ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಭಾರತ ಸರ್ಕಾರ ಇದನ್ನು ಘೋಷಣೆ ಮಾಡುತ್ತೆ. ಇದನ್ನ ಘೋಷಣೆ ಮಾಡತಕ್ಕಂತಹ ಪ್ರಮುಖವಾದಂತಹ ಉದ್ದೇಶ ಏನು ಅಂತಂದ್ರೆ ಮೂರು ಕಾರಣಗಳಿಗೆ. ಒಂದು, ಬಫರ್ ಸ್ಟಾಕ್ ಅಂತ ಏನ್ ಕರಿತೀವಿ, ಕಾಪು ದಾಸ್ತಾನು, ದೇಶದ ಕಾಪು ದಾಸ್ತಾನನ್ನ ಕಾಪಾಡಿಕೊಳ್ಳಿಕ್ಕೆ. ಎರಡನೇದು, ಪ್ರಮುಖವಾದಂತಹ ಆಹಾರ ಧಾನ್ಯಗಳು, ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಎಣ್ಣೆಕಾಳುಗಳ ಉತ್ಪಾದನೆಯನ್ನು ನಾವು ಕಾಪಾಡ್ಕೊಳ್ಬೇಕಾಗುತ್ತೆ. ಯಾವುದೋ ವಾಣಿಜ್ಯ ಬೆಳೆಗಳು ಬಂದು ಅವೆಲ್ಲವನ್ನು ಹೋಗಬಾರ್ದು ಅನ್ನೋ ಒಂದು ಉದ್ದೇಶ. ಇನ್ನು ಪ್ರಮುಖವಾಗಿ ಮುಕ್ತ ಮಾರುಕಟ್ಟೆಯಲ್ಲಿ, ನಮಗೆಲ್ಲ ಗೊತ್ತಿರುವಂತೆ ಸುಗ್ಗಿ ಕಾಲದಲ್ಲಿ ಒಂದೇ ಸರ್ತಿ ಎಲ್ಲ ಉತ್ಪನ್ನ ಬಂದ್ಬಿಡುತ್ತೆ. ಆ ಬಂದಂತ ಸಂದರ್ಭದಲ್ಲಿ ಆ ಉತ್ಪನ್ನದ ಬೆಲೆ ಕಡಿಮೆ ಆಗುತ್ತೆ, ಸಹಜವಾಗಿ ಕಡಿಮೆ ಆಗುತ್ತೆ. ಯಾಕಂದ್ರೆ ಬೇಡಿಕೆ ಮತ್ತು ಪೂರೈಕೆ ಆಧಾರದ ಮೇಲೆ ಬೆಲೆಗಳು ನಿರ್ಧಾರ ಆಗ್ತವೆ. ಈಗ ಪೂರೈಕೆ ಜಾಸ್ತಿ ಆಗಿದೆ, ಬೇಡಿಕೆ ಕಡಿಮೆ ಆಗುತ್ತೆ, ರೇಟ್ಸ್ ಡೌನ್ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ರೈತರು ಸುಗ್ಗಿ ಕಾಲದಲ್ಲಿ ಕಡಿಮೆ ಬೆಲೆಗೆ ಮಾರಾಟ ಆಗಿ ಹತಾಶರಾಗಬಾರದು ಅನ್ನೋ ಉದ್ದೇಶದಿಂದ ಸರ್ಕಾರ ಒಂದು ನಿಗದಿತ ಬೆಂಬಲ ಬೆಲೆ ಒಂದು ಖರೀದಿ ಕೇಂದ್ರ ತೆಗೆದಿದೆ. ಇದರಿಂದ ಮಾರುಕಟ್ಟೆಯಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಈ ಸ್ಪರ್ಧಾತ್ಮಕ ಬೆಲೆಯನ್ನು ಬಂದು ಸ್ಪರ್ಧಾತ್ಮಕ ಬೆಲೆ ಬರೋದ್ರಿಂದ ಮಾರ್ಕೆಟ್ನಲ್ಲಿ ರೇಟ್ಸ್ ಜಾಸ್ತಿ ಆಗುತ್ತೆ. ಈ ಮಾರುಕಟ್ಟೆಯಲ್ಲಿ ಬೆಲೆಗಳನ್ನ ಸ್ಥಿರತೆಯನ್ನು ಕಾಯ್ದುಕೊಳ್ಳಿಕ್ಕೆ ದೇಶದ ಕಾಪು ದಾಸ್ತಾನಿಗೆ ಮತ್ತು ಪ್ರಮುಖವಾಗಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಮೂಲಕ ನಾವು ಅಕ್ಕಿ, ಜೋಳ, ರಾಗಿ, ದ್ವಿದಳ ಧಾನ್ಯಗಳನ್ನ ಹಂಚಿಕೆ ಮಾಡಲಿಕ್ಕೆ ವಿವಿಧ ಯೋಜನೆಗಳು, ಅಂತ್ಯೋದಯ ಅನ್ನ ಯೋಜನೆ, ವಿವಿಧ ಯೋಜನೆಗಳಲ್ಲಿ ಹಂಚಿಕೆ ಮಾಡಲಿಕ್ಕೆ ಕೂಡ ಸರ್ಕಾರ ಖರೀದಿ ಮಾಡುತ್ತೆ. ಈ ಎಲ್ಲಾ ಸಂದರ್ಭಗಳಲ್ಲಿ ಮಾರುಕಟ್ಟೆ ಮಧ್ಯಪ್ರವೇಶದ ಯೋಜನೆಗಳನ್ನು ಬಳಸುತ್ತೆ. ಅದರಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಕೂಡ ಒಂದು. ವೆಂಕಟೇಶ್ ಅವರೇ, ಬಹಳ ಇದು ಉತ್ತಮ ವಿಚಾರ. ನಮ್ಮ ರೈತ ಬಾಂಧವರಿಗೆ ನಾವು ಒಂದು ಕಿವಿಮಾತು ಹೇಳೋದೇನಂದ್ರೆ, ಈ ಒಂದು ಆರ್ಥಿಕವಾಗಿ ನೀವು APMC ದಲ್ಲಾಳಿಗಳ ಅವರನ್ನ ಅವಲಂಬಿಸೋದನ್ನು ಬಿಡಿ. ನೀವು ಸ್ವಾವಲಂಬಿಗಳಾಗಿ ನೀವು ಒಂದು ಉದ್ಯಮವಾಗಿ ನೀವು ಕೃಷಿಯನ್ನು ತೆಗೆದುಕೊಳ್ಬೇಕು ಮೊದಲು. ಆಮೇಲೆ ಖಂಡಿತವಾಗಿ ಕೂಡ ನೀವು ಅವರ ಒಂದು ಬೆಲೆಯಿಂದ ಹೊರಗೆ ಬರ್ತೀರಿ. ಈಗ ನೀವು ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು ಕೂಡ ನೀವು ಅಲ್ಲಿ ಸಾಲ ತೆಗೆದುಕೊಂಡಿದ್ರೆ ನೀವು ಅವ್ರ ಕಡೆನೂ ಹೋಗುವಂಥ ಅನಿವಾರ್ಯತೆ ನಿಮಗಿರ್ತದೆ. ಅದಕ್ಕೆ ಅಲ್ಲಿ ನಿಮಗೆ ಕಡಿಮೆ ಬೆಲೆ ಬಂದರೂ ಕೂಡ ನೀವು ಕೊಡಬೇಕಾಗ್ತದೆ. ಅದಕ್ಕೆ ಇದು ನಿಮಗೆ ಕಿವಿ ಮಾತು ಹೇಳ್ತಾ ವೆಂಕಟೇಶ್ ಅವರು ತುಂಬ ಬಹಳ ಒಳ್ಳೆ ಮಾತು ಹೇಳಿದ್ರಿ. ನೀವು ಧಾರವಾಡ, ಬೆಳಗಾವಿ, ಬಿಜಾಪುರ ಮತ್ತು ಗದಗ, ಬಾಗಲಕೋಟೆ, ಹಾವೇರಿ ಈ ಎಲ್ಲ ಜಿಲ್ಲೆಗಳಲ್ಲಿ ಹೆಸರು ಒಂದು ಇದಕ್ಕೆ ಬೆಂಬಲ ಬೆಲೆ ಘೋಷಣೆ ಆಗಿದೆ ಮತ್ತು ರೈತ ಬಾಂಧವರು ನಿರಾಶರಾಗೋ ಕಾರಣ ಇಲ್ಲ. ಒಂದು ಬಹಳ ಮುಖ್ಯವಾಗಿರೋದು ಅಂದರೆ ಗುಣಮಟ್ಟದ ಒಂದು ಇಳುವರಿಯನ್ನು ಕಾಯ್ಕೊಳ್ಬೇಕು. ತಾವು ಏನೇ ಬೆಳೆದ್ರು ಕೂಡ ಇವತ್ತು ಸಾಕಷ್ಟು ರೈತ ಬಾಂಧವರಿಗೆ ಮಳೆಯಾಗಿ ತೊಂದರೆ ಆಗಿದೆ. ಆದರೂ ಆ ಒಂದು ಗುಣಮಟ್ಟವನ್ನು ಕಾಯ್ಕೊಳ್ಳಲು ಸಾಕಷ್ಟು ರೈತರು ಸಮರ್ಥರಾಗಿದ್ದಾರೆ. ಈಗ ಈ ಜಿಲ್ಲಾಧಿಕಾರಿಗಳು ಏನು ಒಂದು ಸಮಿತಿ ಮಾಡ್ತದಲ್ಲ, ಅಲ್ಲಿ ಈಗ ಹೆಸರನ್ನು ನಾವು ಕೊಡಬೇಕು ಅಂತಂದರೆ ಹೇಗೆ, ಯಾವ ಗುಣಮಟ್ಟವನ್ನು ಇಟ್ಕೊಂಡಿರಬೇಕು ಮತ್ತು ಯಾರನ್ನ ಸಂಪರ್ಕಿಸಬೇಕು ನಮ್ಮ ರೈತ ಬಾಂಧವರು, ಮತ್ತು ಹಾಗೆ ಅವ್ರು ಎಷ್ಟು ದಿವಸದಲ್ಲಿ ಅವರಿಗೆ ಈ ಬೆಂಬಲ ಬೆಲೆ ಒಂದು ಲಾಭ ಸಿಗ್ತದೆ ಹೇಳ್ಬೋದಾ? ಸರ್ಕಾರ ಪ್ರತಿ ಕ್ವಿಂಟಲ್ಗೆ 8,682 ಘೋಷಣೆ ಮಾಡಿದೆ. ಖರೀದಿ ಮಾಡಬೇಕು ಅಂತ ನಿಗದಿ ಮಾಡಿರ್ತಕ್ಕಂತಹ ಪ್ರಮಾಣ 22,215 ಮೆಟ್ರಿಕ್ ಟನ್ಸ್. ನಮ್ಮ ರಾಜ್ಯದಲ್ಲಿ ನಾಫೆಡ್ ಅಂದರೆ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳ, ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯಗಳ ಅಭಿವೃದ್ಧಿ ಮಂಡಳಿ, ಇವುಗಳನ್ನ ನಾವು ಖರೀದಿ ಏಜೆನ್ಸಿಗಳಾಗಿ ಘೋಷಣೆ ಮಾಡುತ್ತೆ. ಖರೀದಿ ಏಜೆನ್ಸಿಗಳು ಈ ಖರೀದಿಗೆ ನಿಗದಿಪಡಿಸಿದಂತಹ ಕಾಲಾವಧಿ ಒಟ್ಟಾರೆ 90 ದಿವಸ. ಮೊದಲ 45 ದಿವಸದಲ್ಲಿ ರೈತರು ನೋಂದಣಿ ಮಾಡಬೇಕು, ನಂತರದ ಆ ನೋಂದಣಿ ಜೊತೆಗೇ ಖರೀದಿ ಪ್ರಕ್ರಿಯೆಯನ್ನು ಒಟ್ಟಾರೆ ಇದು 90 ದಿನಗಳ ಒಳಗಾಗಿ, ಅಂದರೆ ಉತ್ಪಾದನೆ ಈಗ ಮಾರ್ಕೆಟಿಗೆ ಬಂದಿರೋದ್ರಿಂದ 90 ದಿನಗಳ ಒಳಗಾಗಿ ಇದನ್ನು ಅವರಿಗೆ ಮುಗಿಸ್ಬೇಕು. ಅವರ ರೈತರಿಗೆ ಅವರ ಒಂದು ಖರೀದಿಸಿದ ಉತ್ಪನ್ನಕ್ಕೆ ತಕ್ಕನಾದಂತಹ ಮೌಲ್ಯ ಅವರ ಕೈ ಸೇರಬೇಕು, ಅವರ ಅಕೌಂಟಿಗೆ ಸೇರಬೇಕು ಅಂತಕ್ಕಂಥದ್ದು ಸರ್ಕಾರದ ಆಶಯ. ಇನ್ನು ನಾವು ಗುಣಮಟ್ಟದ ಬಗ್ಗೆ ಮಾತಾಡೋದಾದರೆ ಸರಾಸರಿ ಉತ್ತಮ ಗುಣಮಟ್ಟ ಅಂತ ಕರಿತೀವಿ, ಅಂದರೆ FAQ ಕ್ವಾಲಿಟಿ ಅಂತ. ಈ FAQ ಕ್ವಾಲಿಟಿ ಗುಣಮಟ್ಟವನ್ನು ಸರ್ಕಾರ ಬಯಸುತ್ತೆ. ಈಗ ಬಹಳಷ್ಟು ಜನ ನಮ್ಮಲ್ಲಿ ರೈತರು ಬರ್ತಾರೆ, ಇಲ್ಲ ಅದು ಬೆಳೆ ಕಪ್ಪಾಗಿದೆ ಅಥವಾ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇದೆ, ಇದನ್ನೊಂದು ಸ್ವಲ್ಪ ತಗೊಳ್ಳಿ ಅಂತ. ಈ ನಾವು ಸರ್ಕಾರ ಖರೀದಿ ಮಾಡ್ತಕ್ಕಂಥ ಉತ್ಪನ್ನ 5-6 ತಿಂಗಳು ಶೇಖರಿಸಿಟ್ಟು ವಿವಿಧ ಯೋಜನೆಗಳಡಿ ವಿವಿಧ ರಾಜ್ಯಗಳಿಗೆ ಜಿಲ್ಲೆಗಳಿಗೆ ಸರಬರಾಜು ಮಾಡಬೇಕಾಗುತ್ತೆ. ಅದು ಸಾರ್ವಜನಿಕ ವಿತರಣಾ ವ್ಯವಸ್ಥೆಗೆ ಹೋಗುತ್ತೆ, ಅಲ್ಲಿ ಸ್ಟೋರೇಜ್ ಸಮಯ ಬೇಕಾಗುತ್ತೆ. ಆ ಒಂದು ಉದ್ದೇಶದಿಂದ ಸರಾಸರಿ ಉತ್ತಮ ಗುಣಮಟ್ಟ FAQ ಗುಣಮಟ್ಟವನ್ನು ಕಂಪಲ್ಸರಿ ಆಗಿರ್ತಕ್ಕಂಥ ಉತ್ಪನ್ನಗಳನ್ನು ಮಾತ್ರ ಖರೀದಿ ಮಾಡ್ತಾರೆ. ಇದನ್ನು ಈ ಒಂದು ರಾಷ್ಟ್ರೀಯ ಮಟ್ಟದ ಸಂಸ್ಥೆ ಆದಂತಹ ನಾಫೆಡ್ ಸಂಸ್ಥೆ ಇದನ್ನು ಘೋಷಣೆ ಮಾಡಿದೆ. ನಾಫೆಡ್ ಅಂದ್ರೇನು? ರಾಷ್ಟ್ರೀಯ ಕೃಷಿ ಸಹಕಾರ ಮಾರಾಟ ಮಹಾಮಂಡಳ. ಈ ಒಂದು ರಾಷ್ಟ್ರೀಯ ಕೃಷಿ ಸಹಕಾರ ಮಾರಾಟ ಮಹಾಮಂಡಳ ಏನಿದೆ, ಇದು 1958 ಅಕ್ಟೋಬರ್ 2 ಪ್ರಾರಂಭ ಆಗಿರ್ತಕ್ಕಂಥ ಬಹಳ ಒಂದು ಹಳೆಯದಾದಂಥ ಸಂಸ್ಥೆ. ಮಾರುಕಟ್ಟೆಯನ್ನು ಉತ್ತೇಜಿಸತಕ್ಕಂಥದ್ದು, ರೈತರಿಗೆ ಸಹಾಯ ಮಾಡತಕ್ಕಂಥದ್ದು ಇದ್ರ ಮುಖ್ಯ ಉದ್ದೇಶ. ಬೆಂಬಲ ಬೆಲೆ ಯೋಜನೆ ಅಂತ ವಿಷಯಗಳು ಬಂದಾಗ ಅದು ಸರ್ಕಾರದಲ್ಲಿರ್ತಕ್ಕಂತಹ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳ, ದ್ವಿದಳ ಧಾನ್ಯಗಳ ಅಭಿವೃದ್ಧಿ ಮಂಡಳಿ, ಇಂತಹ ಒಂದು ಸಂಸ್ಥೆಗಳನ್ನು ಗುರುತಿಸಿ ಅವರಿಗೆ ಜವಾಬ್ದಾರಿಯನ್ನು ವಹಿಸುತ್ತೆ. ನಮಗೆ ಇಂತಹ ಒಂದು ಗುಣಮಟ್ಟದ ಉತ್ಪನ್ನಗಳನ್ನು ಕೊಡಿ, ನಾವು ಈ ರೇಟನ್ನು ಕೊಡ್ತೀವಿ ಅಂತ ಆ ಘೋಷಿತ ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥದ್ದು. ಆ ನಫೆಡ್ ತನ್ನ ಗುಣಮಟ್ಟವನ್ನು ಕೂಡ ಡಿಸೈಡ್ ಮಾಡಿದೆ. ಉದಾಹರಣೆಗೆ ನಾವು ಹೆಸರುಕಾಳನ್ನು ನೋಡೋದಾದ್ರೆ, ಸ್ವಚ್ಛವಾಗಿರ್ತಕ್ಕಂತಹ, ಹುಳ ಇಲ್ಲದೆ ಇರತಕ್ಕಂತಹ, ಅನ್ಯ ಕಸ ಕಡ್ಡಿ ಪದಾರ್ಥಗಳು ಯಾವುದೂ ಇಲ್ಲದೆ ಇರತಕ್ಕಂತಹ ಉತ್ತಮವಾದ ಗುಣಮಟ್ಟದ ಇದು ಒಂದು ಹೆಸರುಕಾಳು. ಇನ್ನು ಅದರಲ್ಲೂ ಸ್ವಲ್ಪ ವಿಶೇಷವಾಗಿ ತನ್ನ ಗುಣಲಕ್ಷಣಗಳನ್ನು ಹೇಳ್ತಾರೆ ಅಂದ್ರೆ, ಅನ್ಯ ಪದಾರ್ಥಗಳು ಕಸ ಕಡ್ಡಿ ಇವೆಲ್ಲ ಅವನು 2%ಗಿಂತ ಅಂದ್ರೆ ತೂಕದಲ್ಲಿ ನಾವು ನೋಡಿದಾಗ 2%ಗಿಂತ ಜಾಸ್ತಿ ಇರಬಾರದು. ಅಡ್ಮಿಕ್ಸ್ಚರ್, ಇತರೆ ಕಾಳುಗಳು, ನಮಗೆ ಹೆಸರು ಕಾಳಲ್ಲಿ ಗೋವಿನ ಜೋಳದ ಕಾಳು ಇರುತ್ತೆ ಅಥವಾ ಅಕ್ಕಿ ಕಾಳು ಇರುತ್ತೆ, ಇದು 3%ಗಿಂತ ಜಾಸ್ತಿ ಇರಬಾರ್ದು. ಡ್ಯಾಮೇಜ್ಡ್ ಪಲ್ಸಸ್, ಯಾಕಂದ್ರೆ ನಾವು ಅದನ್ನ ಕಾಳನ್ನು ತಗೊಂಡು ನಾವು ಸಂಸ್ಕರಣೆ ಮಾಡ್ತಾ ಇರಬೇಕಾದ್ರೆ, ಆ ಕಸ ಕಡ್ಡಿ ತೆಗಿತಾ ಇರಬೇಕಾದ್ರೆ ಮಷಿನ್ಗೆ ಹಾಕ್ತಾ ಸಂದರ್ಭದಲ್ಲಿ ಸ್ವಲ್ಪ ತುಂಡಾಗಂತ ಚಾನ್ಸಸ್ ಇರುತ್ತೆ. ಆ ತುಂಡಾಗಿದ್ದಂಥದ್ದು ಕೂಡ 3% ತನಕ ಇರೋದಕ್ಕೆ ಅವಕಾಶ ಇದೆ. ಇದೇ ರೀತಿ ಅವು ಇಮ್ಮೆಚೂರ್ ಆಗಿರ್ತಕ್ಕಂಥವು, ಅಂದ್ರೆ ಚೆನ್ನಾಗಿ ಪರಿಪಕ್ವ ಆಗದೆ ಇರತಕ್ಕಂಥವು, ಮುರುಟಿದಂತ ಕಾಳುಗಳು, ಅವನು ಕೂಡ 3%. ಆಮೇಲೆ ಹುಳ ಹಿಡಿದಿರ್ತಕ್ಕಂಥವು, ಯಾಕಂದ್ರೆ ಈ ಕಾಳುಗಳಲ್ಲಿ ಸಾಮಾನ್ಯವಾಗಿ ಹುಳ ಬರುತ್ತೆ, ಅದನ್ನು ಕೂಡ ಯಾಕಂದ್ರೆ ಸಹಜವಾಗಿ ಅದು ಇದರಲ್ಲಿ ಬೆಳೆಯೋದ್ರಿಂದ ಆ ಹುಳುಗಳು ಇರ್ತಕ್ಕಂಥದ್ದು ಬಾಧೆ ಸಹಜವಾಗಿರುತ್ತೆ. ಅದಕ್ಕೆ ಅದನ್ನ 4% ತನಕ ಅವಾಯ್ಡ್ ಮಾಡಬಹುದು. ಅದರ ಮೇಲಿದ್ರೆ ಆ ಗುಣಮಟ್ಟವನ್ನು ತಗೊಳೋದಿಲ್ಲ. ವಿಶೇಷವಾಗಿ ಇಷ್ಟು ಗುಣಲಕ್ಷಣಗಳನ್ನು ಇದ್ದಂತಹ ಒಂದು ಉತ್ತಮ ಗುಣಮಟ್ಟದ FAQ ಗುಣಮಟ್ಟದ ಹೆಸರುಕಾಳನ್ನು ಖರೀದಿ ಮಾಡೋದಕ್ಕೆ ನಾಫೆಡ್. ಇದೇ ರೀತಿ ಸೂರ್ಯಕಾಂತಿ, ಸೋಯಾಬೀನ್, ಹೆಸರು, ಉದ್ದು, ಕಡದೆ ಎಲ್ಲದಕ್ಕೂ ಕೂಡ ಅದು ನಿಗದಿಪಡಿಸಿರುತ್ತೆ. ಇಂಥ ಒಂದು ಖರೀದಿ ಪ್ರಕ್ರಿಯೆ ಪ್ರಾರಂಭವಾದಂಥ ಸಂದರ್ಭದಲ್ಲಿ ಅವನ್ನ ರೈತರಿಂದ ಆ ಗುಣಮಟ್ಟದ ಉತ್ಪನ್ನವನ್ನು ಖರೀದಿ ಮಾಡಲಿಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ. ವೆಂಕಟೇಶ್ ಅವರೇ, ಈಗ ಬಹಳ ವಿಸ್ತೃತವಾಗಿ ನೀವು ಮಾಹಿತಿ ಹೇಳಿದ್ರಿ, ಹೆಸರು ಯಾವ ರೀತಿ ಗುಣಮಟ್ಟ ಇರಬೇಕು ಅನ್ನೋದು, ಉತ್ತಮ ಗುಣಮಟ್ಟ ಅಂದ್ರೆ ಏನು ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ರಿ. 2%, 3% ಕೆಲವೊಂದಿಷ್ಟು ತೊಂದರೆ ಇದ್ರೂ ಕೂಡ ಅದು ನಡೆದು ಹೋಗ್ತದೆ. ರೈತ ಬಾಂಧವರು ಬಹಳ ಭಯಭೀತರಾಗಬೇಕಾಗಿಲ್ಲ, ನಮ್ಮದು ಈ ಹೆಸರು ತಗೋತಾರೆ ಇಲ್ಲೋ ಅನ್ನೋ ಅನುಮಾನ ಪಡಬೇಕಾಗಿಲ್ಲ. ಆದರೆ ಉತ್ತಮ ಗುಣಮಟ್ಟವನ್ನು ತಾವು ಕಾಪಾಡಿಕೊಳ್ಳಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿ ಅಂತ ಆಸೆ ಮಾಡ್ತಾ. ಈಗ ಅರ್ಜಿ ಹಾಕಬೇಕು ಅಂತಂದ್ರೆ ಯಾರನ್ನ ಸಂಪರ್ಕಿಸಬೇಕು, ಮತ್ತು ಉತ್ಪಾದಕ ಸಂಸ್ಥೆಗಳ ಮೂಲಕ ಅವರು ಹೋಗ್ಬೇಕಾ ಅಥವಾ ನೇರವಾಗಿ ಜಿಲ್ಲಾಧಿಕಾರಿಗಳ ಒಂದು ಕಚೇರಿ ಅಥವಾ ಯಾರನ್ನ ಸಂಪರ್ಕಿಸಬೇಕು, ಈ ಥರ ನಮ್ಗೆ ಬೆಂಬಲ ಬೆಲೆ ಹೆಸರನ್ನು ನಾವು ಕೊಡ್ಬೇಕಂತ ಮಾಡಿವಿ ಅಂತಂದ್ರೆ? ಈಗ ಹೆಸರು ಕಾಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ 6 ಜಿಲ್ಲೆಗಳಲ್ಲಿ ಖರೀದಿ ಕೇಂದ್ರಗಳನ್ನು ತೆರಿತಾ ಇದ್ದಾರೆ. 6 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಇದು ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷ ಆಗಿರ್ತಾರೆ. ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಿ, ಫೆಡರೇಷನ್ ಅಂತ ಏನ್ ಕರಿತೀವಿ ಅದು, ಮತ್ತು ದ್ವಿದಳ ಧಾನ್ಯಗಳ ಅಭಿವೃದ್ಧಿ ಮಂಡಳಿ, ಈ ಹಿಂದೆ ತುರ್ಬೋರ್ಡ್ ಅಂತ ಏನ್ ಕರಿತಾ ಇದ್ವಿ, ತೊಗರಿ ಮಂಡಳಿ ಇದ್ದಿದ್ದು ಈಗ ದ್ವಿದಳ ಧಾನ್ಯಗಳ ಅಭಿವೃದ್ಧಿ ಮಂಡಳಿ ಆಗಿದೆ. ಈ ಅಭಿವೃದ್ಧಿ ಮಂಡಳಿಗಳು ಖರೀದಿ ಕೇಂದ್ರಗಳನ್ನು ತೆರಿತವೆ. ರೈತರು ಇದಕ್ಕೋಸ್ಕರ ಎಲ್ಲೂ ಹೋಗಬೇಕಾಗಿಲ್ಲ, ಕೃಷಿ ಇಲಾಖೆಯಲ್ಲಿ ತಮ್ಮ ಫ್ರೂಟ್ಸ್ ಐಡಿ ಮಾಡಿಸಿರ್ತಾರೆ, ಫ್ರೂಟ್ಸ್ ತಂತ್ರಾಂಶದಲ್ಲಿ ನೋಂದಣಿ ಮಾಡಿಸಿರ್ತಾರೆ. ರೈತರ ಫ್ರೂಟ್ಸ್ ಐಡಿಯ ನಂಬರ್ ಸಂಖ್ಯೆ ಹೊಡೆದ ತಕ್ಷಣ ರೈತನ ಹೆಸರು, ಅವ್ರಿಗಿರ್ತಕ್ಕಂಥ ಹಿಡುವಳಿ, ಆ ಹಿಡುವಳಿಯಲ್ಲಿ ಅವರ ತೊಗರಿ, ಉದ್ದು, ಹೆಸರು, ಯಾವ ಉತ್ಪನ್ನ ಬೆಳೆದಿದ್ದಾರೆ, ಎಷ್ಟು ಪ್ರಮಾಣ ಇದೆ, ಇದನ್ನ ವಿವರವಾಗಿ ತೋರಿಸುತ್ತೆ. ಸರ್ಕಾರ ನಿಗದಿಪಡಿಸಿರ್ತಕ್ಕಂಥದ್ದು ಪ್ರತಿ ಎಕರೆಗೆ ಗರಿಷ್ಠ 2 ಕ್ವಿಂಟಲ್, ಒಬ್ಬ ರೈತರಿಂದ 10 ಕ್ವಿಂಟಲ್ ವರೆಗೆ. ಉದಾಹರಣೆಗೆ ಅವ್ರಿಗೆ 10 ಎಕರೆ ಇದೆ, 20 ಎಕರೆ ಇದೆ, ಆದರೂ ಕೂಡ 10 ಕ್ವಿಂಟಲ್. ಈ ಒಂದು ನಿಗದಿಪಡಿಸಿರ್ತಕ್ಕಂಥ ಉದ್ದೇಶ ಏನಂದ್ರೆ, ಬಹಳಷ್ಟು ಜನ ರೈತರಿಗೆ ಅನುಕೂಲ ಆಗಲಿ, ದೊಡ್ಡ ರೈತರು ಮಾತ್ರ ಇದನ್ನ ಕೊಡೋದು ಬೇಡ, ಎಲ್ಲರಿಗೂ ಅನುಕೂಲ ಆಗಲಿ, ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ಎಕರೆಗೆ 2 ಕ್ವಿಂಟಲ್, ಗರಿಷ್ಠ ಒಬ್ಬ ರೈತನಿಂದ 10 ಕ್ವಿಂಟಲ್ ಅಷ್ಟು. ಇದಕ್ಕೆ ರಿಜಿಸ್ಟ್ರೇಷನ್ ಈಗಾಗಲೇ ಕೃಷಿ ಇಲಾಖೆಯಲ್ಲಿ ನೋಂದಣಿ ಮಾಡಿರ್ತಕ್ಕಂಥ ಫ್ರೂಟ್ಸ್ ಐಡಿಯನ್ನು ಬಳಸಿ ಖರೀದಿ ಕೇಂದ್ರಗಳನ್ನು ತೆಗೆದಿದ್ದಾರೆ. ಉದಾಹರಣೆಗೆ ನಾವು ಧಾರವಾಡದ ಮಾತಾಡೋದಾದ್ರೆ, ಧಾರವಾಡದಲ್ಲಿ 20 ಖರೀದಿ ಕೇಂದ್ರಗಳನ್ನು ತೆಗೆದಿದ್ದಾರೆ. ಧಾರವಾಡ ತಾಲೂಕಿನ ಧಾರವಾಡ, ಉಪ್ಪಿನಬೆಟ್ಟಗೇರಿ, ಹೆಬ್ಬಳ್ಳಿಯಲ್ಲಿ, ಹುಬ್ಬಳ್ಳಿ, ಬ್ಯಾಹಟ್ಟಿ, ಹೆಬ್ಸೂರು, ಕೋಳಿವಾಡ, ನೂಲ್ವಿ, ನೌಲ್ಗುಂದದಲ್ಲಿ 8, ಅಣ್ಣಿಗೆರೆಯಲ್ಲಿ 2, ಕುಂದಗೋಳದಲ್ಲಿ 2. ಈ ರೀತಿ ಅವರು ಖರೀದಿ ಕೇಂದ್ರಗಳನ್ನು ರೈತರು ಉತ್ಪಾದನೆ ಮಾಡ್ತಕ್ಕಂಥ ಜಾಗಗಳಲ್ಲಿ, APMCಗಳಲ್ಲಿ, ವೇರ್ಹೌಸ್ಗಳಲ್ಲಿ, ನಿಗದಿಪಡಿಸಿದಂಥ ಜಾಗಗಳಲ್ಲಿ ತೆಗಿತಾರೆ. ಅಲ್ಲಿ ಹೋಗಿ ತಮ್ಮ ಹೆಸರು ಹೌದು ಅದನ್ನು ತೆಗೆದುಕೊಂಡು ಹೋಗ್ಬೇಕಾ ಏನು? ಇಲ್ಲ, ಮೊದಲನೇದಾಗಿ ರೈತರು ತಮ್ಮ FID ತಗೊಂಡೋಗಿ ಅವರು ರಿಜಿಸ್ಟ್ರೇಷನ್ ಮಾಡಿಸಬೇಕು. ಎಲ್ಲಿ? ಖರೀದಿ ಕೇಂದ್ರ. ಖರೀದಿ ಕೇಂದ್ರದಲ್ಲಿ, ಖರೀದಿ ಕೇಂದ್ರ ತೆಗಿತಕ್ಕಂತಹ ಖರೀದಿ ಕೇಂದ್ರಗಳಲ್ಲಿ ಹೋಗಿ ರೈತರು ಸಮೀಪದ ಖರೀದಿ ಕೇಂದ್ರಕ್ಕೆ ಹೋಗ್ಬೋದು. ಅವರು ಹೋಗಿ ಆಯಾ ಜಿಲ್ಲೆಯಲ್ಲಿ ರೈತರು ಖರೀದಿ ಕೇಂದ್ರಗಳು ತೆಗಿತಕ್ಕಂತಹ ತಮ್ಮ ಸಮೀಪದ ಖರೀದಿ ಕೇಂದ್ರಗಳಲ್ಲಿ, ಉದಾಹರಣೆಗೆ ಧಾರವಾಡದ ಧಾರವಾಡ, ಹುಬ್ಬಳ್ಳಿ, ನವಲಗುಂದ, ಅಣ್ಣಿಗೇರಿ, ಕುಂದಗೋಳ ಸೇರಿದಂತೆ 5 ತಾಲೂಕುಗಳಲ್ಲಿ 20 ಖರೀದಿ ಕೇಂದ್ರ ತೆಗೆದಿದ್ದಾರೆ. ಆ 20 ಖರೀದಿ ಕೇಂದ್ರ ತಮ್ಮ ಸಮೀಪದಲ್ಲಿರ್ತಕ್ಕಂಥದ್ದಾಗಿ ತಮ್ಮ ಫ್ರೂಟ್ಸ್ ಐಡಿ ತಗೊಂಡೋಗಿ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ರಿಜಿಸ್ಟ್ರೇಷನ್ ಮಾಡಿದಂಥ ಸಂದರ್ಭದಲ್ಲಿ ಅವರೊಂದು ಡೇಟ್ ಕೊಡ್ತಾರೆ, ಯಾಕಂದರೆ ಇದಕ್ಕೆ ಪೂರಕವಾದಂಥ ಗೋಣಿಚೀಲ, ಟ್ರಾನ್ಸ್ಪೋರ್ಟೇಷನ್ ಇಂಥವೆಲ್ಲ ವ್ಯವಸ್ಥೆ ಮಾಡಿಕೊಂಡು ಇಂಥ ದಿನಾಂಕದಂದು ಬಂದು ತಮ್ಮ ಹೆಸರುಗಳನ್ನು ತೊಗೊಂಬಂದು ಈ ಒಂದು ತೊಗೊಂಬನ್ನಿ ಅಂತ ಹೇಳ್ತಾರೆ. ಆ ಖರೀದಿ ಕೇಂದ್ರಗಳನ್ನು ಅಲ್ಲಿ ಖರೀದಿ ಮಾಡಿ ವೇರ್ಹೌಸ್ಗಳಲ್ಲಿ ಸ್ಟೋರೇಜ್ ಮಾಡ್ತಕ್ಕಂತಹದ್ದು ಪ್ರಕ್ರಿಯೆ ನಡೆಯುತ್ತೆ. ಬಹಳ ಸಂತೋಷ ವೆಂಕಟೇಶ್ ಜೆ ಕೆ ಅವರೇ, ಬಹಳ ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ದೀರಿ. ಅಂದ್ರೆ ರೈತ ಬಾಂಧವರಿಗೆ ನಾವು ಚಿಂತೆ ಮಾಡೋ ಕಾರಣ ಇಲ್ಲ, ಇವತ್ತು ಹೆಸರು ನಮ್ಮ ಹೆಸರು ಯಾರು ತಗೊಳ್ಳೋದಿಲ್ಲ ಅನ್ನೋ ಭಾವನೆ. ನಾವು ಮುಖ್ಯವಾಗಿ ಇನ್ನೊಂದು ಸೂರ್ಯಕಾಂತಿ, ಸೂರ್ಯಕಾಂತಿ ಕೂಡ ಈಗ ವಿಜಯಪುರ, ಗದಗ, ಬಾಗಲಕೋಟೆ, ಬೆಳಗಾವಿ ಇಲ್ಲಿ ಅದನ್ನ ಒಂದು ಮಾರುಕಟ್ಟೆ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಅಂದ್ರೆ ಮಾರುಕಟ್ಟೆ ಕೇಂದ್ರಗಳನ್ನು ತೆಗೆದು ಸೂರ್ಯಕಾಂತಿಯನ್ನು ಕೂಡ ಮಾರಾಟಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಈ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನು ಮಾಡಿಕೊಡ್ಬೋದಾ? ಕರ್ನಾಟಕ ಸರ್ಕಾರ ಪ್ರತಿ ಕ್ವಿಂಟಾಲ್ ಸೂರ್ಯಕಾಂತಿಗೆ 7,280 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಗರಿಷ್ಠ ನಮ್ಮ ರಾಜ್ಯದಿಂದ 13,210 ಮೆಟ್ರಿಕ್ ಟನ್ಗಳನ್ನು ಖರೀದಿ ಮಾಡುವ ಉದ್ದೇಶವನ್ನು ಹೊಂದಿದೆ. ಇಲ್ಲಿ ಪ್ರತಿ ಎಕರೆಗೆ 3 ಕ್ವಿಂಟಾಲ್, ಒಬ್ಬ ರೈತರಿಂದ ಗರಿಷ್ಠ 15 ಕ್ವಿಂಟಾಲ್, ಬಹಳಷ್ಟು ಜನ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ನಮ್ಮ ಬೆಳಗಾವಿ ವಿಭಾಗದಲ್ಲಿ ವಿಜಯಪುರ, ಗದಗ, ಬಾಗಲಕೋಟೆ, ಬೆಳಗಾವಿ 4 ಜಿಲ್ಲೆಗಳಲ್ಲಿ ಈ ಒಂದು ಜಿಲ್ಲೆಗಳನ್ನು ಆರಿಸ್ಕೊಳ್ತಕ್ಕಂಥದ್ದು ಯಾವ ಜಿಲ್ಲೆಗಳಲ್ಲಿ ಉತ್ಪಾದನೆ ಇದೆ, ಯಾವ ಜಿಲ್ಲೆಗಳಲ್ಲಿ ಮಾರುಕಟ್ಟೆಗಳಿಗೆ ಆವಕ ಇದೆ, ಆ ಒಂದು ಆಧಾರದ ಮೇಲೆ ಈ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ನಮ್ಮ ಕೇಂದ್ರ ಸರ್ಕಾರದ ನಾಫೆಡ್ ಮತ್ತು NCCF ಸಂಸ್ಥೆಗಳ ಮೂಲಕ ಖರೀದಿ ನಡೀತಾ ಇದ್ರೆ ಕರ್ನಾಟಕ ರಾಜ್ಯ ಎಣ್ಣೆ ಬೀಜಗಳ ಸಹಕಾರ ಮಹಾಮಂಡಳ ಏನಿದೆ, KOF ಅಂತ ಏನ್ ಕರಿತೀವಿ, KOF ಮೂಲಕ ಖರೀದಿ ಪ್ರಕ್ರಿಯೆ ನಡೆಸ್ತಾ ಇದೀವಿ. ಅಂದ್ರೆ ಇಲ್ಲಿ ಕೂಡ ಹಾಗೇನೆ ರೈತ ಬಾಂಧವರು ಫ್ರೂಟ್ ಐಡಿ ಅಲ್ಲ, ಅದನ್ನು ತೆಗೆದುಕೊಂಡು ಕೃಷಿ ಇಲಾಖೆಯಿಂದ ಅದನ್ನು ತೆಗೆದುಕೊಂಡು ಮಾರಾಟ ಕೇಂದ್ರಗಳಿಗೆ ಹೋದ್ರಾಯ್ತು, ಅಲ್ಲಿ ಅವರು ರಿಜಿಸ್ಟರ್ ಮಾಡಿ ನೋಂದಣಿ ಮಾಡಿ ಆಮೇಲೆ ಅವರು ಹೇಳಿದಾಗ ಹೋಗಿ ಇವನ್ನ ಮಾರಾಟ ಕೇಂದ್ರಗಳಿಗೆ ತಮ್ಮ ಆವಕವನ್ನು ತೆಗೆದುಕೊಂಡು ಹೋಗಬೇಕು. ಹೌದು. ಈಗ ಹೇಗಿದೆ ರೈತ ಬಾಂಧವರಿಗೆ ಸೂರ್ಯಕಾಂತಿ ಬೆಳೆ ಏನಿದೆ ಅಲ್ಲ, ಈಗ ಸಾಕಷ್ಟು ಜನ ಬೆಳೀತಾ ಇಲ್ಲ ಈ ಕಡೆ ಭಾಗದೊಳಗೆ, ಆದರೆ ಈಗ ಬೆಂಬಲ ಬೆಲೆ ಜೊತೆಗೆ ಈಗ ಅವರಿಗೆ ಇನ್ನೂ ಹೆಚ್ಚು ನಮ್ಮದು ಇದೆ ಅಂತಂದಾಗ ಎಲ್ಲಿ ಅವರು ಕೊಡ್ಬೋದು? ಈಗ ಹೆಸರು ಹೇಳಿದ್ರಿ, ಎಕರೆಗೆ 10 ಕ್ವಿಂಟಲ್ ಮಾತ್ರ ತಗೊಳ್ತಾರೆ ಪ್ರತಿ ರೈತರಿಂದ, 10 ಕ್ವಿಂಟಲ್ ಈಗ ಕೆಲವೊಮ್ಮೆ 20-25-30 ಕ್ವಿಂಟಲ್ ಆಗ್ತಿರ್ತದೆ, ಅವನ್ನ ಎಲ್ಲಿ APMC ಮಾರಾಟ ಮಾಡ್ಬೇಕಾ ಹೇಗೆ? ಇದು ಬೆಂಬಲ ಬೆಲೆ ಯೋಜನೆಯ ಮುಖ್ಯ ಉದ್ದೇಶ ರೈತರ ಎಲ್ಲ ಉತ್ಪನ್ನಗಳನ್ನು ಖರೀದಿ ಮಾಡ್ತಕ್ಕಂಥದ್ದಲ್ಲ. ಈ 10 ಅಂಗಡಿಗಳಿದ್ದಾವೆ, 10 ಅಂಗಡಿಯಲ್ಲಿ ರೇಟ್ ಕಡಿಮೆ ಇದೆ. ನಮ್ದೊಂದು ಅಂಗಡಿ ತೆಗೆದು ಸರ್ಕಾರದ ಒಂದು ಬೆಂಬಲ ಬೆಲೆಯಲ್ಲಿ ನಾವು 8,600 ಕೊಡ್ತಾ ಇದ್ದೀವಿ ಅಂದಾಗ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ. 3 ತಿಂಗಳವರೆಗೆ ಇಲ್ಲಿ 8,600 ಇದ್ರೆ ಮಿನಿಮಮ್ 8,200-8,300 ಸಿಗುತ್ತೆ ರೈತರಿಗೆ. ಆ ಒಂದು ಬೆಲೆ ಸಿಕ್ಕರೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಸಕ್ಸಸ್ ಆದ. ನೋಡ್ರಿ, ಅಂದ್ರೆ ಬಹಳ ನೀವು ಹೇಳಿದಂಗೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ರೈತರಿಗೆ ಪರ್ಯಾಯವಾಗಿ ಕೂಡ ಸಹಾಯ ಆಗುತ್ತೆ. ಇನ್ನು 3 ತಿಂಗಳ ಏನು ಈಗ ಇದನ್ನ ಈ ರೇಟ್ ಚಾಲ್ತಿ ಇರ್ತಿರ್ತದಲ್ಲ 8,600, ಅದು ಇನ್ನು 3 ತಿಂಗಳವರೆಗೂ ಕೂಡ 8,000 ಮೇಲೇನೆ ಹೊರಗಡೆ ಕೂಡ ಅವ್ರು ಮಾರಾಟ ಮಾಡಬಹುದು. ಚಿಂತೆ ಮಾಡೋ ಕಾರಣ ಇಲ್ಲ, ಹೆಚ್ಚು ಅವಕಾಶ ಆಗಿದ್ರೆ, ಹೆಚ್ಚು ಬೆಳೆ ಬೆಳೆದಿದ್ರೆ ಅವನು ಖಂಡಿತವಾಗಿ APMC ಅಥವಾ ಓಪನ್ ಮಾರ್ಕೆಟಲ್ಲಿ ಕೂಡ ಅವರು ಮಾರಾಟ ಮಾಡ್ಬೋದು. ಪ್ರಮುಖವಾಗಿ ರೈತರು ಗಮನಿಸಬೇಕಾದಂಥ ಅಂಶ ಅಂದರೆ ಮಾಯಿಶ್ಚರ್. ಈ ಉತ್ಪನ್ನಗಳ ತೇವಾಂಶ ಏನಿದೆ ಕಾಳುಗಳು ಕೊಳಿಲಿಕ್ಕೆ ಕಾರಣ ಆಗುತ್ತೆ. ಉದಾಹರಣೆಗೆ ನಾವು ಸೂರ್ಯಕಾಂತಿನ ತಗೊಳೋದಾದ್ರೆ ತೇವಾಂಶ 9% ಇರಬೇಕು ಅಂತ ಬಯಸ್ತಾರೆ. ಈ ಹಸಿ ಇದೆ, ವಾತಾವರಣಕ್ಕೆ ಇದಾಗಿದೆ ಅಂತಂದ್ರೆ ಬೇಗ ಬೂಸ್ಟ್ ಬರ್ತಕ್ಕಂಥದ್ದು, ಶಿಲೀಂಧ್ರ ಹಿಡಿತಕ್ಕಂಥದ್ದು ಇದಾಗಿ ಆ ಉತ್ಪನ್ನ ಸ್ಟೋರೇಜ್ನಲ್ಲಿ ಕೆಡದು. ಅದು ತನ್ನ ಮೂಲಕ ಮತ್ತೆ ಅದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮಲ್ಲಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಹೋಗಬೇಕಾಗಿರೋದ್ರಿಂದ ಉತ್ಪನ್ನದ ಗುಣಮಟ್ಟ, ಉತ್ಪನ್ನದ ಮಾಯಿಶ್ಚರ್, ತೇವಾಂಶದ ಬಗ್ಗೆ ಗಮನ ಹರಿಸಬೇಕು. ಸರ್ಕಾರ ಇನ್ನೂ 90 ದಿನಗಳ ಕಾಲ ಅಂದರೆ ಇನ್ನೂ ಮುಂದಿನ 3 ತಿಂಗಳು ಗ್ಯಾರಂಟಿಯಾಗಿ 7,280 ರೂಪಾಯಿಗೆ ಸೂರ್ಯಕಾಂತಿನ, 8,682 ರೂಪಾಯಿಗೆ ಹೆಸರು ಕಾಳನ್ನ ಕೊಂಡ್ಕೊಳ್ತಾ ಇದೆ. ಅಷ್ಟೊತ್ತಿಗೆ ಸೀಸನ್ ಮುಗಿಯುತ್ತೆ. ಮುಕ್ತ ಮಾರುಕಟ್ಟೆಯಲ್ಲಿ ಈ ಒಂದು ಖರೀದಿ ಕೇಂದ್ರಗಳು ತೆರೆದಿರೋದ್ರಿಂದ ಈಗಾಗಲೇ ಇದನ್ನ ಮಾಡಿ 3 ದಿವಸ ಆಗಿದೆ. ಒಂದು ವಾರದ ಕೆಳಗಿನ ರೇಟ್ಸು ಮತ್ತೆ ಇವತ್ತಿನ ರೇಟ್ಸ್ APMC ರೇಟ್ಸ್ ಗಮನಿಸಿದಾಗ ನಮಗೆ 500-800 ರೂಪಾಯಿ ಹೆಚ್ಚಿಗೆ ಆಗಿದೆ ರೈತರಿಗೆ. ಇದರ ಉದ್ದೇಶ ಕೂಡ ಅದೇ, ರೈತರಿಗೆ ಒಳ್ಳೆ ರೇಟ್ ಸಿಗಬೇಕು. ಬಹಳ ದೂರದಿಂದ ತಗೊಂಬರ್ಲಿಕ್ಕೆ ಆಗಲ್ಲ, 10 ಕ್ವಿಂಟಲ್ 8,600 ರೂಪಾಯಿಗೆ ಹಾಕಿದ್ರೆ ಇನ್ನುಳಿದಂತ 10 ಕ್ವಿಂಟಲ್ 8,200 ಸಿಗಲಿ ಅಂತ. ಈಗ ಮಾರುಕಟ್ಟೆಯಲ್ಲಿ 6,000-7,000 ಏನ್ ನಡೀತಿದೆ ಆ ರೇಟಿಗೆ ಕೊಟ್ಟು ರೈತರಿಗೆ ನಷ್ಟ ಆಗಬಾರ್ದು ಅನ್ನೋ ಉದ್ದೇಶದಿಂದ ಬೆಂಬಲ ಬೆಲೆ ಯೋಜನೆಯನ್ನು ಪ್ರಕ್ರಿಯೆ ಜಾರಿಗೊಳಿಸ್ತಾ ಇದೆ. ವೆಂಕಟೇಶ್ ಅವರೇ, ಈಗ ಕೆಲವೊಮ್ಮೆ ಏನ್ ಮಾಡ್ತಾರೆ ಸಣ್ಣ ರೈತರು ಅವರಿಗೆ ಭೇಟಿ ಆಗ್ಲಿಕ್ಕೆ ಆಗಲ್ಲ, ಅವ್ರು ಏನ್ ಮಾಡ್ತಾರೆ ಈಗ ರೈತ ಉತ್ಪಾದಕ ಸಂಸ್ಥೆಗಳಿದೆ ಅವರು ಕೂಡ ಕೆಲವೊಂದಿಷ್ಟು ನಾವು ಮಾರಾಟ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ತಗೊಳ್ತಾರೆ. ಈಗ ರೈತ ಉತ್ಪಾದಕ ಸಂಸ್ಥೆಗಳು ಬಂದು ನಿಮ್ಮ ಖರೀದಿ ಕೇಂದ್ರಗಳೊಳಗೆ ಈ ಬೆಂಬಲ ಬೆಲೆ ಅಡಿಯೊಳಗೆ ಇವನ್ನ ಮಾರಾಟ ಕೊಡ್ಬೋದೇ ಹೇಗೆ? ರೈತ ಉತ್ಪಾದಕ ಸಂಘಗಳು ಸ್ವತಃ ತಾವು ರೈತರು ಬೆಳೆದಂತಹ ತಮ್ಮ ಸಂಸ್ಥೆ ಅವರ ಉತ್ಪನ್ನಗಳನ್ನು ಖರೀದಿಸಿ ಮಾರಾಟ ಮಾಡಲಿಕ್ಕೆ ಮಾರುಕಟ್ಟೆ ಶಾಸನದಲ್ಲಿ, ಕೃಷಿ ಮಾರುಕಟ್ಟೆ ಸಮಿತಿಗಳಲ್ಲಿ ಅವಕಾಶ ಇದೆ. ಅವರಿಗೆ ಕನ್ಸೆಷನ್ ರೇಟ್ಸಲ್ಲಿ, ಕಡಿಮೆ ರೇಟಲ್ಲಿ ಅವರಿಗೆ ಜಾಗ ಕೊಡ್ತಕ್ಕಂಥದ್ದು, ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಅಂದರೆ ಈಗ ರೈತ ಉತ್ಪಾದಕ ಸಂಸ್ಥೆಗಳನ್ನು ಪ್ರೋತ್ಸಾಹ ಮಾಡಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ಕೈಗೊಂಡಿದೆ. ಇದು ಒಂದು ವಿಷಯ. ಈ ಒಂದು ಬೆಂಬಲ ಬೆಲೆ ಯೋಜನೆ ಏನಾಗುತ್ತೆ, ಸರ್ಕಾರದ ಏಜೆನ್ಸಿಗಳ ಮೂಲಕ ಖರೀದಿ ಮಾಡುತ್ತೆ. FPOಗಳಿಂದ ಮಾಡಬಾರ್ದು ಅಂತ ಏನಿಲ್ಲ. ಇದೇ ನಮ್ಮ ರಾಯಚೂರಿನ ಉದಾಹರಣೆ ತಗೊಂಡ್ರೆ 15 FPOಗಳಿಂದ 2023-24 ಜೋಳ ಖರೀದಿ ಮಾಡಿದೆ. FPOಗಳು ಕೂಡ ನಾವು ಅದೇ ಗುಣಮಟ್ಟವನ್ನು ಕಾಯ್ದುಕೊಳ್ತೀವಿ ಅಂತ ಆ ಜಿಲ್ಲೆಯ ಉಪನಿರ್ದೇಶಕರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಆತನ ಗುಣಮಟ್ಟವನ್ನು ಕಾಯ್ದುಕೊಂಡು ತಮ್ಮ ಒಂದು ಮಾರ್ಗಸೂಚಿಗಳೇನಿದೆ ಅದರಂತೆ ನಾವು ಮಾಡ್ತೀವಿ ಅನ್ನೋದಾದರೆ ಅವ್ರಿಗೂ ಕೂಡ ಅವಕಾಶ ಕೊಟ್ಟಂತಹ ಹಲವಾರು ಉದಾಹರಣೆಗಳಿದ್ದಾವೆ. ಯಾವುದಾದ್ರೂ ಸದೃಢ ರೈತ ಉತ್ಪಾದಕ ಸಂಘಗಳು ತಮ್ಮ ಭಾಗದ ರೈತರಿಗೆ ನಾವು ಸಹಕಾರ ಮಾಡ್ತೀವಿ ಅನ್ನೋದಾದರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಬಹುದು. ಜಿ ಕೆ ವೆಂಕಟೇಶ್ ಅವರೇ, ಈಗ ನಮ್ಮ ಒಂದಂತೂ ಸ್ಪಷ್ಟ ಆಯಿತು, ಈಗ ನಮ್ಮ ರೈತ ಬಾಂಧವರು ಈ ಒಂದು ಸರ್ಕಾರದ ಈ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯನ್ನು ಲಾಭ ಪಡಿಬೇಕು ಅಂದರೆ ಮೊದಲು ಕೃಷಿ ಇಲಾಖೆಯೊಳಗೆ ನೋಂದಣಿ ಮಾಡಿಸ್ಬೇಕು, ಅವ್ರದ್ದು ಐ ಡಿ ಇರಬೇಕು. ನೋಂದಣಿ ಮಾಡಿ ಇದು ಯಾವಾಗಲೂ ಕೂಡ ಎಷ್ಟೋ ಜನ ರೈತರು ಇದನ್ನು ಪಾಲಿಸೋದಿಲ್ಲ, ಅವರು ಸರ್ಕಾರ ಸನೇಕ ಹೋಗೋದಿಲ್ಲ. ಅವ್ರು ಏನು ಮಾಡ್ತಾರೆ, ಬೇರೆ ಮಾರುಕಟ್ಟೆ ಒಂದು ದಲ್ಲಾಳಿಗಳ ಒಂದು ಸಹಕಾರದಿಂದ ತಮ್ಮ ಬೆಳೆಯನ್ನು ಅವ್ರು ಮಾರಾಟ ಮಾಡ್ತಿರ್ತಾರೆ. ಏನು ಕಿವಿಮಾತನ್ನು ಹೇಳ್ತೀರಾ ರೈತ ಬಾಂಧವರಿಗೆ, ಸರ್ಕಾರದ ಸಂಪೂರ್ಣ ಸಹಾಯ ಬೇಕು ಅಂದರೆ ಅವ್ರು ಯಾವ ರೀತಿ ವ್ಯವಹರಿಸಬೇಕು, ಅಂದರೆ ಅವರಿಗೆ ಒಂದು ಐಡಿಯಾನ ತೆಗೆದುಕೊಂಡು ಅಂದರೆ ಒಟ್ಟು ಈ ಒಂದು ಮಾಹಿತಿ ಬಹಳ ಮುಖ್ಯ, ಅದು ಅದ್ರ ಬಗ್ಗೆ ವಿಸ್ತೃತವಾಗಿ ಮಾಹಿತಿ ಹೇಳ್ಬೋದಾ? ಕೃಷಿ ಇಲಾಖೆಯಲ್ಲಿ ಆಯಾ ಹೋಬಳಿಗಳ ಹತ್ರನೇ ರೈತ ಸಂಪರ್ಕ ಕೇಂದ್ರಗಳು, ಕೃಷಿ ರೈತ ಸಂಪರ್ಕ ಕೇಂದ್ರಗಳನ್ನು ಕರ್ನಾಟಕ ಸರ್ಕಾರ ತೆಗೆದಿದೆ. ಪ್ರತಿ ತಾಲೂಕಿನಲ್ಲಿ ಪ್ರತಿ ಹೋಬಳಿಗಳಲ್ಲಿ ರೈತ ಸಂಪರ್ಕ ಕೇಂದ್ರಗಳಿದೆ. ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ರೈತ ತನ್ನ ಹೊಲದ ಮಾಹಿತಿ, ತನ್ನ ಹೆಸರು, ತನ್ನ ಮಾಹಿತಿಯನ್ನು ಕೊಡೋದ್ರಿಂದ ಅವರ ಉತ್ಪನ್ನ, ಉದಾಹರಣೆಗೆ ಆ ರೈತನ ಹೆಸರು, ತಂದೆ ಹೆಸರು, ಅವನ ಎಷ್ಟು ಎಕರೆ ಇದೆ, ಎಷ್ಟು ಎಕರೆ ಅಂದ ತಕ್ಷಣ ಅವರು ದೊಡ್ಡ ರೈತನ, ಸಣ್ಣ ರೈತನ, ಅತಿ ಸಣ್ಣ ರೈತನ ಅಂತಕ್ಕಂಥದ್ದು, ಬೆಳೆದಿರತಕ್ಕಂಥ ಉತ್ಪನ್ನ ಇದನ್ನು ಕೃಷಿ ಇಲಾಖೆ ಅಧಿಕಾರಿಗಳು ನೇರವಾಗಿ ಅವ್ರ ಹೊಲದಲ್ಲಿ ಹೋಗಿ ಜಿ ಪಿ ಎಸ್ ಮೂಲಕ ಟ್ರ್ಯಾಕ್ ಮಾಡ್ತಾರೆ. ನಾವು ಹೆಸರನ್ನು ಹಾಕಿಲ್ಲದೆ ಹೆಸರು ಹಾಕಿದ್ವಿ ಅಂತ ಹೇಳಕ್ಕೆ ಬರಲ್ಲ. ಆ ಒಂದು ಅವರ ರೈತರು ಎಫ್ ಐ ಡಿ ಹೊಡಿತಾ ಇದ್ದಂಗೆ ಫ್ರೂಟ್ಸ್ ದತ್ತಾಂಶದಲ್ಲಿ ಸಂಪೂರ್ಣವಾದ ಮಾಹಿತಿ ಇರುತ್ತೆ. ಇದನ್ನು ಉಚಿತವಾಗಿ ಎಲ್ಲ ಕೃಷಿ ಇಲಾಖೆ, ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮಾಡ್ತಾ ಇದ್ದಾರೆ. ದಯವಿಟ್ಟು ರೈತ ಬಾಂಧವರು ಆ ಒಂದು ಎಫ್ ಐ ಡಿನ ಕಂಪಲ್ಸರಿ ಮಾಡಿಸ್ಕೊಳೋದ್ರಿಂದ, ಕೇವಲ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಷ್ಟೇ ಅಲ್ಲ, ವಿಮೆ ಆಗಿರ್ಬೋದು, ಮತ್ತೊಂದು ಸರ್ಕಾರದ ವಿವಿಧ ಯೋಜನೆಗಳಾಗಿರ್ಬೋದು, ಅಥವಾ ಬೆಳೆ ನಾಶ ಆಯಿತು, ನೀವು ಆ ಜಾಗದಲ್ಲಿ ಏನು ಬೆಳೆದಿದ್ರಿ ಅಂತ ತೋರಿಸ್ತಕ್ಕಂಥದ್ದೇ ನಿಮ್ಮ ಎಫ್ ಐ ಡಿ ಅಂತ ಒಂದು ಸದುದ್ದೇಶ ಇರೋದ್ರಿಂದ ಕೃಷಿ ಇಲಾಖೆಯಿಂದ ನೀಡ್ತಕ್ಕಂಥ ಎಫ್ ಐ ಡಿಗಳನ್ನು ಮಾಡ್ತಕ್ಕಂಥದ್ದು ಎಲ್ಲರಿಗೂ ಈಗ ಕಂಪಲ್ಸರಿ ಮಾಡಿದರೆ ಎಷ್ಟು ನಾವು ಅದನ್ನು ಬಳಸ್ಕೊತೀವೋ ಅಷ್ಟು ರೈತನಿಗೆ ಒಂದು ಐಡೆಂಟಿಟಿ, ಅಂದರೆ ನಮ್ಗೆ ಆಧಾರ್ ಕಾರ್ಡ್ ಯಾವ ರೀತಿ ಇರುತ್ತೋ ಕೃಷಿ ಅಂತಂದಿಟ್ಕೆ ಅವರಿಗೆ ಎಫ್ ಐ ಡಿ ಬಹಳ ಇಂಪಾರ್ಟೆಂಟ್. ಈಗ ಸೂರ್ಯಕಾಂತಿಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ಬೋದಾ? ಅಂದರೆ ನಾವು ಆಗಲೇ ಉದಾಹರಣೆ ಹೇಳಿದ್ರೆ ಧಾರವಾಡ ಜಿಲ್ಲೆಯೊಳಗೆ ತಾಲೂಕಿನೊಳಗೆ ಎಲ್ಲೆಲ್ಲಿ ಮಾರುಕಟ್ಟೆ ಕೇಂದ್ರಗಳಿದೆ ಅಂಥೇಳಿ. ಈಗ ಈ ಸೂರ್ಯಕಾಂತಿ ಮಾರುಕಟ್ಟೆ ಕೇಂದ್ರಗಳ ಬಗ್ಗೆ ಒಂದು ಸ್ವಲ್ಪ ವಿವರ ಕೊಡ್ಬೋದಾ? ಅಂದರೆ ರೈತರಿಗೆ ಒಂದಿಷ್ಟು ಮಾಹಿತಿ ಸಿಕ್ಕರೆ ಅಲ್ಲಿ ಹೋಗಿ ಅವರು ತಮ್ಮ ಒಂದು ಸೂರ್ಯಕಾಂತಿಯ ಗುಣಮಟ್ಟವನ್ನು ನೋಡಿಕೊಂಡು ಅಲ್ಲಿ ಹೋಗಿ ಮಾರುಕಟ್ಟೆಗೆ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಬೆಳಗಾವಿ ವಿಭಾಗದ ವಿಜಯಪುರ ಜಿಲ್ಲೆಯಲ್ಲಿ 5 ತಾಲೂಕುಗಳಲ್ಲಿ 9 ಖರೀದಿ ಕೇಂದ್ರಗಳನ್ನು ವಿವಿಧ ಹೋಬಳಿಗಳಲ್ಲಿ ರೈತರು ಬೆಳೀತಕ್ಕಂಥ ಉತ್ಪನ್ನವನ್ನು ಆಧರಿಸಿ ಅಲ್ಲಿ ಇದು ಮಾಡಿದರೆ, ಅದೇ ರೀತಿ ಗದಗಿನಲ್ಲಿ 5 ಖರೀದಿ ಕೇಂದ್ರಗಳು ಗದಗ, ಶಿರಹಟ್ಟಿ, ರೋಣ, ನರಗುಂದ, ಮುಂಡರ್ಗಿ ಇಲ್ಲಿ ಮಾಡಿದರೆ, ಇನ್ನು ಬಾಗಲಕೋಟೆಯಲ್ಲಿ ಬಾಗಲಕೋಟೆ, ಬಾದಾಮಿ, ಮುಧೋಳ, ಬೀಳ್ಗಿ ಇವೆಲ್ಲವನ್ನು ಸೇರಿ ಅಲ್ಲಿ 8 ಖರೀದಿ ಕೇಂದ್ರಗಳನ್ನು ಹೀಗೆ ಆಯಾ ಜಿಲ್ಲೆಗಳಲ್ಲಿ ಬೆಳೀತಕ್ಕಂತಹ ಉತ್ಪಾದನೆಯನ್ನು ಆಧರಿಸಿ ಮಾಡಿದ್ದಾರೆ. ಬಹುಶಃ ನೀವು ಅಂದರೆ ನಮ್ಮ ರೈತ ಬಾಂಧವರು ಏನು ಮಾಡೋದು, ಆ ಒಂದು ಕೃಷಿ ಇಲಾಖೆಯೊಳಗೆ ಆ ಮಾಹಿತಿ ಇರ್ತದೆ, ರೈತ ಸಂಪರ್ಕ ಕೇಂದ್ರದಲ್ಲಿ ಕೂಡ ತಾವು ವಿಚಾರ ಮಾಡ್ಬೋದು ಎಲ್ಲೆಲ್ಲಿ ಖರೀದಿ ಕೇಂದ್ರಗಳಿದೆ, ನಾವು ಎಲ್ಲಿ ಅಲ್ಲಿ ಹೋಗ್ಬೋದು ಅಂತೇಳಿ. ಅಲ್ಲ, ಇದಕ್ಕೆ ಪ್ರಮುಖವಾಗಿ ಕೃಷಿ ಮಾರಾಟ ಇಲಾಖೆಯ ಪ್ರತಿ ಜಿಲ್ಲೆಯ ಸಹಾಯಕ ಮತ್ತು ಉಪಸಹಾಯಕ ನಿರ್ದೇಶಕರು ಏನಿರ್ತಾರೆ, ಇವರು ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ. ಎಣ್ಣೆ ಬೀಜಗಳು ಮತ್ತು ಈ ಒಂದು ದ್ವಿದಳ ಧಾನ್ಯಗಳ ಖರೀದಿಗೆ ಸಂಬಂಧಪಟ್ಟಂತೆ ಕೃಷಿ ಮಾರಾಟ ಇಲಾಖೆ ಉಪ ಅಥವಾ ಸಹಾಯಕ ನಿರ್ದೇಶಕರು ಸದಸ್ಯ ಕಾರ್ಯದರ್ಶಿಗಳಾಗಿದ್ದು ಅವರು ಎಪಿಎಂಸಿಯಲ್ಲಿರ್ತಾರೆ. ಅವರಿಗೆ ಸಪರೇಟ್ ಆದಂಥ ಒಂದು ಆಫೀಸು ಇರುತ್ತೆ. ಈಗ ಉದಾಹರಣೆಗೆ ಧಾರವಾಡ ಜಿಲ್ಲೆಗೆ ಸಂಬಂಧಿಸಿದಂತೆ ಹೆಸರುಕಾಳು ಮತ್ತು ಸೂರ್ಯಕಾಂತಿಗೆ ಸಂಬಂಧಪಟ್ಟಂತೆ ಖರೀದಿ ಪ್ರಕ್ರಿಯೆ, ಖರೀದಿ ಸಂಸ್ಥೆಗಳು ಯಾವ ಜಾಗದಲ್ಲಿ ಬರಬೇಕು, ಯಾವಾಗಿಂದ ಪ್ರಾರಂಭ ಆಗುತ್ತೆ, ಈ ಎಲ್ಲ ವಿಷಯಗಳಿಗೆ ಸದಸ್ಯ ಕಾರ್ಯದರ್ಶಿಯವರು ಧಾರವಾಡ ಜಿಲ್ಲೆಯ ಡಿ ಡಿ ಅವರಾಗಿರ್ತಾರೆ. ಅವರ ದೂರವಾಣಿ ಸಂಖ್ಯೆ 9141644416, ಇದನ್ನು ಸಂಪರ್ಕ ಮಾಡ್ಬೋದು. ಇದೇ ರೀತಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ತಮ್ಮ ಹತ್ತಿರದಲ್ಲಿರ್ತಕ್ಕಂಥ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಂದರೆ APMC ಏನಿದೆ, APMCಗೆ ಹೋದರೆ ಆ ಕೃಷಿ ಮಾರಾಟ ಇಲಾಖೆಯ AD ಅಥವಾ DD ಸಹಾಯಕ ಅಥವಾ ಉಪಸಹಾಯಕ ನಿರ್ದೇಶಕರ ದೂರವಾಣಿ ಸಂಖ್ಯೆ ಕೊಡ್ತಾರೆ. ಅವರು ಸದಸ್ಯ ಕಾರ್ಯದರ್ಶಿ ಆಗಿರೋದ್ರಿಂದ ಎಷ್ಟು ಉತ್ಪನ್ನವನ್ನು ಖರೀದಿ ಮಾಡ್ತಾಯಿದ್ದಾರೆ, ಎಲ್ಲಿ ಖರೀದಿ ಕೇಂದ್ರ ತೆಗಿತಿದ್ದಾರೆ, ಯಾವ ಹೋಬಳಿಯಲ್ಲಿ ಮತ್ತು ಯಾವ ಗುಣಮಟ್ಟ ತೊಗೊಂಬರ್ಬೇಕು, ಯಾವ ದಿನದಿಂದ ಪ್ರಾರಂಭ ಆಗ್ತದೆ, ಈ ಎಲ್ಲ ಮಾಹಿತಿ ಅವರಿಗೆ ಸಂಪೂರ್ಣವಾಗಿ ಸಿಗುತ್ತೆ. ಭಾಳ ಸಂತೋಷ ವೆಂಕಟೇಶ್ ಅವರೇ, ತಾವು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಬೆಳಗಾವಿ ವಿಭಾಗದ ಪ್ರಧಾನ ವ್ಯವಸ್ಥಾಪಕರಾಗಿ ಇಲ್ಲಿ ತನಕ ಏನು ನಿಮ್ಮ ವಿಭಾಗದೊಳಗೆ ಏನು ಚಟುವಟಿಕೆ ನಡೀತಾ ಇದೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದರೆ ಕನಿಷ್ಠ ಬೆಂಬಲ ಬೆಲೆ, ವಿಶೇಷವಾಗಿ ಹೆಸರು ಮತ್ತು ಸೂರ್ಯಕಾಂತಿಗೆ ರೈತ ಬಾಂಧವರು ಇದರ ಲಾಭ ಹೆಂಗೆ ಪಡಿಬೇಕು ಅಂತೇಳಿ ತಾವು ವಿಸ್ತೃತವಾಗಿ ಮಾಹಿತಿ ನೀಡಿದಿರಿ. ಮತ್ತು ರೈತ ಬಾಂಧವರು APMCಯಲ್ಲೂ ಕೂಡ ಇದ್ರ ಬಗ್ಗೆ ಮಾಹಿತಿ ತೆಗೆದುಕೊಳ್ಬೋದು. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಸದಸ್ಯ ಕಾರ್ಯದರ್ಶಿಗಳನ್ನು ಭೇಟಿಯಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೊಳ್ಬೋದು. ತಮ್ಮ ಒಂದು ಬೆಳೆ ಅದು ಉತ್ತಮ ಬೆಲೆ ಬರಬೇಕು ಅಂತಂದರೆ ನೀವು ಈ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸದ ಒಂದು ಲಾಭವನ್ನು ಪಡಿಬೋದು. 90 ದಿನಗಳವರೆಗೆ ಅವಕಾಶ ಇರೋದ್ರಿಂದ ಲಾಭ ಪಡೀರಿ ಅಂತ ಆಶೆ ಮಾಡ್ತಾ ಒಟ್ಟಾರೆ ನಮ್ಮ ರೈತ ಬಾಂಧವರಿಗೆ ಒಂದು ಎರಡು ಕಿವಿ ಮಾತುಗಳು ಕೊನೆಗೆ, ಅಂದರೆ ಯಾವ ರೀತಿ ಈ ಒಂದು ಮಾರುಕಟ್ಟೆಯಲ್ಲಿ ನಾವು ಚಾಕಚಕ್ಯತೆಯನ್ನು ಪಡೆದಿರಬೇಕು, ಆಗುವಂತಹ ಕೆಲವೊಂದಿಷ್ಟು ತೊಂದರೆಗಳನ್ನು ನಾವು ನಿವಾರಿಸಿಕೊಂಡು ಉತ್ತಮ ಬೆಲೆಯನ್ನು ಪಡೆಯುವ ನಿಟ್ಟಿನೊಳಗೆ ಹೇಗೆ ನಮ್ಮ ರೈತ ಬಾಂಧವರು ಪ್ರಯತ್ನಿಸಬೇಕು, ಒಂದು ಎರಡು ಕಿವಿ ಮಾತು ಹೇಳ್ಬೋದಾ? ಬಹಳ ಸರಳವಾಗಿ ಹೇಳೋದಾದರೆ, ನಮ್ಮ ಮನೆಗೆ ಏನಾದರೂ ಒಂದು ತರಕಾರಿ ಬೇಕಾದರೆ ನಾವು ಆರಿಸಿ ತೊಗೊಂಡ್ಬರ್ತೀವಿ. ಅದು ಒಂದು ವಾರ ಹಿಡಿದಿದ್ರೆ ಕಾಯಿ ತರ್ತೀವಿ, ಇವತ್ತೇ ಬಳಸೋದಾದರೆ ಹಣ್ಣು ತರ್ತೀವಿ, ಬಹಳಷ್ಟು ಜನ ಇದ್ದರೆ ದೊಡ್ಡ ದೊಡ್ಡ ಈರುಳ್ಳಿ ತೊಗೊಳ್ತೀವಿ. ಇಷ್ಟು ನಾವು ವರ್ಗೀಕರಣವನ್ನು ನಮ್ಮ ಹಂತದಲ್ಲಿ ಮನೆಯೊಳಗೆ ಮಾಡ್ತಾ ಇರಬೇಕಾದ್ರೆ ಸರ್ಕಾರ ಅದನ್ನು ಖರೀದಿ ಮಾಡಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ನೀಡ್ತಾ ಇರೋದ್ರಿಂದ ಸರ್ಕಾರ ಇದಕ್ಕಿಂತ 10 ಹೆಚ್ಚಿನ ಕಾಳಜಿಯನ್ನು ಹೊಂದಿರುತ್ತೆ. ಆದ್ದರಿಂದ ಮೊದಲನೇ ಕಿವಿ ಮಾತು, ಕೃಷಿ ಉತ್ಪನ್ನಗಳ ಯಾವುದೇ ಉತ್ಪನ್ನಗಳಾಗಿರಲಿ, ಹುಟ್ಟುವಳಗಳಾಗಿರಲಿ, ಅವುಗಳ ಗುಣಮಟ್ಟ ಚೆನ್ನಾಗಿದ್ದರೆ ಮುಕ್ತ ಮಾರುಕಟ್ಟೆಯಲ್ಲಿ ಕೂಡ ಬೆಲೆ ಸಿಗುತ್ತೆ. ಇದು ಹವಾಮಾನ ವೈಪರೀತ್ಯಗಳನ್ನು ಒಳಗೊಂಡಿರುತ್ತೆ, ಮಣ್ಣು ನೀರನ್ನು ಅವಲಂಬಿಸಿರುತ್ತೆ, ಈ ಒಂದು ಪ್ರಕೃತಿ ವಿಕೋಪಗಳಿಗೆ ಯಾರೂ ಹೊಣೆ ಅಲ್ಲ. ಆದಾಗ್ಯೂ ಸಾಕಷ್ಟು ನಾವು ಉತ್ಪನ್ನಗಳನ್ನು ಗುಣಮಟ್ಟ ಕಾಯ್ದುಕೊಂಡ್ರೆ, ತೇವಾಂಶ ಕಾಯ್ದುಕೊಂಡ್ರೆ ಉತ್ಪನ್ನ ಹಾಳಾಗೋದಿಲ್ಲ. ಆಗ ಮುಂದಿನ ವರ್ಷ ಬೇಕಾದರೂ ಈ ವರ್ಷ ರೇಟ್ ಕಡಿಮೆ ಇದ್ದರೆ ಯಾರ ಸ್ಥಿತಿವಂತ ರೈತರು ಮುಂದಿನ ವರ್ಷ ಬೇಕಾದರೂ ಮಾರಾಟ ಮಾಡ್ಬೋದು. ಮೊದಲನೇ ಕಿವಿ ಮಾತು ಗುಣಮಟ್ಟ ಕಾಯ್ದುಕೊಳ್ತಕ್ಕಂಥದ್ದು. ಇನ್ನು ಎರಡನೇದು, ಸರ್ಕಾರದ ಯಾವುದೇ ಯೋಜನೆಗಳು ರೈತರಿಗೆ, ರೈತರ ಪರವಾಗಿ ರೈತರಿಗೋಸ್ಕರನೇ ಮಾಡಿರ್ತೆ. ಆದ್ದರಿಂದ ಈ ಕೃಷಿ ಇಲಾಖೆಗೆ ಹೋಗಿ FID ತೊಗೊಳ್ತಕ್ಕಂಥದ್ದು, ಇಲಾಖೆಯಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನು ಮಾಹಿತಿ ಪಡಿತಕ್ಕಂಥದ್ದು, ಎಲ್ಲ ಇಲಾಖೆಗಳಿಗೆ ಭೇಟಿ ನೀಡಬೇಕು. ಯಾಕಂದರೆ ಉತ್ಪಾದನೆಗೆ ಕೊಡುವಷ್ಟು ಮಹತ್ವ ಮಾರಾಟಕ್ಕೆ ಕೊಡೋದಿಲ್ಲ. ಅಂದರೆ ಮಾರ್ಕೆಟಿಗೆ ಬಂದ ತಕ್ಷಣ ಇದು APMC ಕೆಲಸ ಅಥವಾ ದಲ್ಲಾಳರ ಕೆಲಸ ಅಂತ ಈ ರೀತಿ ಬೇರೆಯವ್ರ ಮೇಲೆ ಹಾಕ್ತಾರೆ. ಆದರೆ ಉತ್ಪಾದನೆಯಲ್ಲಿ ಪ್ರತಿ ದಿವಸ, ಪ್ರತಿ ಕ್ಷಣ, ಪ್ರತಿ ಗಂಟೆ ಎಷ್ಟು ಅವರು ಕಾಳಜಿ ವಹಿಸ್ತಾರೋ ಅದೇ ರೀತಿ ಮಾರುಕಟ್ಟೆಯಲ್ಲಿ ಈ ರೀತಿ ಬೆಂಬಲ ಬೆಲೆ ಯೋಜನೆ, ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ, ಬೆಳೆ ವಿಮೆ ಯೋಜನೆ, ಈ ರೀತಿ ಹಲವಾರು ಯೋಜನೆಗಳಿದ್ದಾವೆ. ಇದು ಸರ್ಕಾರ ರೈತರಿಗಂತ ಮಾಡಿರ್ತಕ್ಕಂಥದ್ದು. ಈ ಯೋಜನೆಗಳ ಪ್ರಯೋಜನ ಪಡಿಬೇಕು, ಇಲಾಖೆಗಳ ಜೊತೆ ನಿರಂತರ ಸಂಪರ್ಕ ಇಟ್ಕೊಂಡು ಈ ಯೋಜನೆಗಳ ಪ್ರಯೋಜನ ಪಡಿಬೇಕು. ಇಂತಹ ಒಂದು ಯೋಜನೆಗಳ ಪ್ರಯೋಜನ ಪಡ್ಕೊಂಡು ರೈತರು ಬೆಳೆದಂಥ ಬೆಲೆಗೆ ತಕ್ಕ ಸ್ಪರ್ಧಾತ್ಮಕ ಬೆಲೆ ಪಡೆದು ಲಾಭ ಗಳಿಸುವಂತಾಗಲಿ. ಯಾಕಂದರೆ ರೈತರು ಮುಂದೆ ಬಂದರೆ ದೇಶವೇ ಪ್ರಗತಿ ಆಗುತ್ತೆ ಅಂತ ಆಶಿಸ್ತಾ ಎಲ್ಲ ರೈತರು ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ. ಭಾಳ ಸಂತೋಷ ವೆಂಕಟೇಶ್ ಜಿ ಕೆ ಅವರೇ, ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ಹೆಚ್ಚು ಮಾಹಿತಿ ನೀಡಿದ್ದೀರಾ, ಅವರು ರೈತ ಬಾಂಧವರು ಈ ಕನಿಷ್ಠ ಬೆಂಬಲ ಬೆಲೆಯ ಒಂದು ಪ್ರಯೋಜನವನ್ನು ಪಡೀಲಿ ಅಂತ ಆಸೆ ಮಾಡ್ತಾ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ 2024-25 ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಹೆಸರುಕಾಳು ಹಾಗೂ ಸೂರ್ಯಕಾಂತಿ ಖರೀದಿ ಕುರಿತಂತೆ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಬೆಳಗಾವಿ ವಿಭಾಗದ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ GK ವೆಂಕಟೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ್ ಚೋಳೀನ್, ಸಂಕಲನ ಚಂದ್ರಶೇಖರ್ ತೆಂಬದಮನಿ. ಇಂದಿನ ಜನಪದ ಸಂಗೀತದಲ್ಲಿ ಕೇಳಿ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿಯ ಮಾದೇವ ಹೂವಣ್ಣ ಕಲ್ಯಾಣಿ ಮತ್ತು ಸಂಘಟನೆಯಿಂದ ಕರಡಿ ಮಜಳು, 5 ಮಾತ್ರ ಅರಜಂಪ ತಾಳದಲ್ಲಿ ಆಲಿಸಿ. Thank you. ನಾಲ್ಕು ಮಾತ್ರ ಕೇರವ ತಾಳದಲ್ಲಿ ಕೇಳಿ ಕರಡಿ ಮಜಲು.